ಪ್ರತಿಭಟನೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35. ಸ್ವಚ್ಛತೆಯ ಕೊರತೆಯಿಂದಾಗಿ ಉಂಟಾಗುವ ಆರೋಗ್ಯ ಸಮಸ್ಯೆಗಳು ಒಂದಲ್ಲ ಎರಡಲ್ಲ. ಹುಳುಕಡ್ಡಿ, ಹೊಟ್ಟೆಹುಳು, ತುರಿಕಜ್ಜಿ, ಮೈಮೇಲಿನ ಹುಣ್ಣುಗಳು, ಅತಿಸಾರ, ರಕ್ತಭೇದಿ, ಇವು ಸ್ವಚ್ಛತೆಯ ಕೊರತೆಯಿಂದ ಉಂಟಾಗುವ ಸಮಸ್ಯೆಗಳು ಎನ್ನುತ್ತಾರೆ ವೈದ್ಯರು. ಕಣ್ಣು, ಕಿವಿ, ಮೂಗಿನ ಸ್ವಚ್ಛತೆ, ತಲೆ ಹಾಗೂ ಬಾಯಿಯ ನೈರ್ಮಲ್ಯ, ಚರ್ಮದ ಆರೈಕೆ, ಮಲಮೂತ್ರ ವಿಸರ್ಜನೆಯ ನಂತರದ ಸ್ವಚ್ಛತೆ, ಇವುಗಳನ್ನು ಬಾಲ್ಯದಿಂದಲೇ ರೂಢಿಸಿಕೊಳ್ಳಬೇಕು. ಎಲ್ಲಿ ಸ್ವಚ್ಛತೆ ಇರುತ್ತದೆಯೋ ಅಲ್ಲಿ ಆರೋಗ್ಯ ಇರುತ್ತದೆ. ಆಕಾಶವಾಣಿ ರಾಯಚೂರ್ ಎಫ್ಎಂ ಕೇಂದ್ರ, ಸಮಯ 6:51. ಕೃಷಿ ರಂಗ ರೈತರಿಗಾಗಿ ಕಾರ್ಯಕ್ರಮ ಕಿಸಾನ್ ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತರ ಕಲ್ಯಾಣ ಮಂತ್ರಾಲಯ. ಕೃಷಿರಂಗ ಪ್ರಾಯೋಜಿತ ಕಾರ್ಯಕ್ರಮ ಕಿಸಾನ್ ವಾಣಿ ಕೇಳುವ ರೈತ ಬಾಂಧವರಿಗೆಲ್ಲ ಶರಣ ಶರಣಾರ್ಥಿಗಳು. ಇವತ್ತಿನ ಕಾರ್ಯಕ್ರಮದಲ್ಲಿ ವಿವಿಧ ರೀತಿಯ ಸಾವಯವ ಗೊಬ್ಬರಗಳು ಮತ್ತು ಅವುಗಳ ಬಳಕೆಯ ಮಹತ್ವ ಕುರಿತು ಬೇಸಾಯ ತಜ್ಞರಾದ ಡಾಕ್ಟರ್ ಶ್ಯಾಮರಾವ್ ಕುಲಕರ್ಣಿ ಅವರೊಂದಿಗೆ ಸಂದರ್ಶನ. ನಂತರ ಹವಾಮಾನ ವರದಿ ಹಾಗೂ ಹವಾಮಾನಾಧಾರಿತ ಕೃಷಿ ಸಲಹೆಗಳು. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಸಿಗುವುದು ಪೆನ್ಷನ್ನ ಆಸರಿಯು ಆಗದು ನಿರಾಸರೆ ಇನ್ನು ಸಿಗುವುದು ಸಂತಸದ ಕ್ಷಣವು ಕಳೆಯುವುದು ಸುಖದಿಂದ ವೃದ್ಧಾಪ್ಯ ರಕ್ಷಿತ ಆಗುವ ಅನ್ನದಾತ ಸುರಕ್ಷಿತ ಆಗುವ ಅನ್ನದಾತ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 55-200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18-40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ರೈತ ಬಾಂಧವರೇ, ಈಗ ಕೇಳಿ ವಿವಿಧ ರೀತಿಯ ಸಾವಯವ ಗೊಬ್ಬರಗಳು ಮತ್ತು ಅವುಗಳ ಬಳಕೆಯ ಮಹತ್ವ ಕುರಿತು ಬೇಸಾಯ ತಜ್ಞರಾದ ಡಾಕ್ಟರ್ ಶ್ಯಾಮರಾವ್ ಕುಲಕರ್ಣಿ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಡಾಕ್ಟರ್ ವಿಜಿ ಬಾವಲತ್ತಿ. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ರೈತ ಬಾಂಧವರ ಇವತ್ತಿನ ಒಂದು ಕಾರ್ಯಕ್ರಮದಲ್ಲಿ ಕೃಷಿಯಲ್ಲಿ ವಿವಿಧ ರೀತಿಯ ಸಾವಯವ ಗೊಬ್ಬರಗಳನ್ನ ಯಾವ್ಯಾವನ್ನ ಗೊಬ್ಬರ ನಾವು ಬಳಸಬಹುದು, ಮತ್ತೆ ಈ ಒಂದು ಸಾವಯವ ಗೊಬ್ಬರಗಳಲ್ಲಿ ಪೋಷಕಾಂಶಗಳ ಪ್ರಮಾಣ ಇರಬಹುದು, ಅವುಗಳನ್ನ ಯಾವ ರೀತಿ ಬಳಕೆ ಮಾಡಬೇಕಾಗತ್ತೆ ಮತ್ತು ಬಳಕೆ ಮಾಡೋದ್ರಿಂದ ಏನೆಲ್ಲ ಪ್ರಯೋಜನಗಳು ಬೆಳೆಗಳ ಮೇಲೆ ಮತ್ತು ಮಣ್ಣಿನ ಮೇಲೆ ಆಗ್ತವೆ ಅಂತಕ್ಕಂತ ವಿಚಾರವಾಗಿ ಮಾಹಿತಿಯನ್ನು ನೀಡಲಿಕ್ಕೆ ನಮ್ಮ ಜೊತೆ ಇವತ್ತು ರಾಯಚೂರು ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಭೀಮರಾಯನಗುಡಿ ಕೃಷಿ ಮಹಾವಿದ್ಯಾಲಯದ ಬೇಸಾಯ ಶಾಸ್ತ್ರ ವಿಭಾಗದ ಪ್ರಾಧ್ಯಾಪಕರಾದಂತಹ ಡಾಕ್ಟರ್ ಶ್ಯಾಮರಾವ್ ಕುಲಕರ್ಣಿ ಅವರು ನಮ್ಮಲ್ಲಿದ್ದಾರೆ. ಅವರಿಂದ ಈ ವಿಚಾರವಾಗಿ ಇವತ್ತಿನ ಕಾರ್ಯಕ್ರಮದಲ್ಲಿ ಮಾಹಿತಿಯನ್ನು ಮಾಡಿಕೊಳ್ಳುವಂತ ನಮಸ್ಕಾರ ಡಾಕ್ಟರ್ ಶ್ಯಾಮರಾವ್ ಕುಲಕರ್ಣಿ ಅವರೇ. ನಮಸ್ಕಾರ. ನಮಸ್ತೆ ಎಲ್ಲ ರೈತ ಬಾಂಧವರಿಗೆ ನಮಸ್ಕಾರ. ಹೇಳಿ ಸರ್, ಮೊದಲನೇದಾಗಿ ನಮ್ಮ ರೈತರಿಗೆ ತಿಳಿಸಿಕೊಡಿ, ಸಾವಯವ ಗೊಬ್ಬರಗಳ ಪ್ರಾಮುಖ್ಯತೆ ಏನಿದೆ? ಸಾವಯವ ಗೊಬ್ಬರಗಳ ಬಗ್ಗೆ ಬಹಳಷ್ಟು ಆಗಾಗ ನೀವು ರೈತರಿಗೆಲ್ಲ ಹೇಳ್ತಿರ್ತೀರಿ, ಸಾವಯವ ಗೊಬ್ಬರ ಹಾಕ್ರಿ, ಬಿತ್ತಕ್ಕಿಂತ ಮುಂಚೆ 2 ವಾರ ಮುಂಚೆ ಸಾವಯವ ಗೊಬ್ಬರ ಹಾಕ್ರಿ ಅಂತ ಹೇಳ್ತಿರ್ತೀರಿ. ಏನಿವು ಸಾವಯವ ಗೊಬ್ಬರಗಳಂದ್ರೆ? ಈಗ ನಮ್ಮ ರೈತ ಬಾಂಧವರಿಗೆ ಎಲ್ಲ ಗೊತ್ತಿದೆ. ಏನಪ್ಪಾ ಅಂತಂದ್ರೆ, ನಾವು ಹಸಿರು ಕಾಂತಿ ಎಲ್ಲ ಅಂತ ಇದ್ದೆವು. ಹಸಿರು ಕಾಂತಿಗಿಂತ ಮುಂಚೆ ಅಂದ್ರೆ 1960 ಇಸ್ವಿಕ್ಕಿಂತ ಮುಂಚೆ ನಾವೆಲ್ಲರೂ ಸಾವಯವ ಪದ್ಧತಿಯನ್ನು ಅಳವಡಿಸ್ತಾ ಇದ್ವು. ಅವು ಹೆಚ್ಚಿನ ರೈತರೆಲ್ಲ ಹೆಚ್ಚಿಟ್ಟ ಗೊಬ್ಬರ ಆಗಲಿ, ಕಾಂಪೋಸ್ಟ್ ಗೊಬ್ಬರ ಆಗಲಿ, ಹಸಿರೆಲೆ ಗೊಬ್ಬರ ಆಗಲಿ ಎಲ್ಲ ಬಳಕೆ ಮಾಡ್ತಾ ಇದ್ರು. ಆದ್ರೆ ಮುಂದಿನ ದಿನಗಳು ಏನಾಯ್ತಪ್ಪ ಅಂದ್ರೆ, ರಾಸಾಯನಿಕ ಗೊಬ್ಬರಗಳು, ಹೊಸ ಹೊಸ ತಳಿಗಳು ಬಂದು ಅವಾಗ ಏನಾಯ್ತು, ಸ್ವಲ್ಪ ಸಾವಯವ ಗೊಬ್ಬರ ಕಡೆ ಒಲವು ಕಡಿಮೆ ಆಯ್ತು. ಆದ್ರೆ ಮತ್ ನಾವು ಏನಂದ್ರೆ ಸೈಕಲ್ ಅಂತೇವಲ್ಲ ಆ ರೀತಿಯಾಗಿ ನಾವು ಈಗ ಏನಾಗಿದೆಯಪ್ಪ ಅಂದ್ರೆ ರಾಸಾಯನಿಕ ಗೊಬ್ಬರ ಬಳಕೆಯಿಂದ ಬಹಳಷ್ಟು ನಷ್ಟ ಆಗ್ತದೆ ಮತ್ತು ಬೇಸಾಯದ ಖರ್ಚು ಕೂಡ ಜಾಸ್ತಿ ಆಗ್ತದೆ. ಈಗ ನಾವು ಮತ್ತೆ ಏನಾಗಿದೆಯಪ್ಪ ಅಂತಂದ್ರೆ ನಾವು ಸಾವಯವ ಗೊಬ್ಬರ ಕಡೆಗೆ ನಾವು ಒಲವು ತೋರಿಸ್ತಾ ಇದ್ದೇವೆ ಮತ್ತು ಕಡ್ಡಾಯವಾಗಿ ಸಾವಯವ ಗೊಬ್ಬರ ಮಾಡಲೇಬೇಕಾದಂತ ಪರಿಸ್ಥಿತಿ ಬಂದಿದೆ. ಆ ನಿಟ್ಟಿನಲ್ಲಿ ನಾವು ಸಾವಯವ ಗೊಬ್ಬರ ಇದೇನು ಹೊಸದೇನಲ್ಲ, ಎಲ್ಲ ರೈತರು ತಮ್ಮ ಜಮೀನಲ್ಲಿ ಏನು ಕಚ್ಚಾ ವಸ್ತುಗಳು ಸಿಗ್ತಾ ಇದ್ದವು ಅವೆಲ್ಲ ಏನ್ ಮಾಡ್ತಾರೆ ಒಂದ್ ಕಡೆ ಗುಂಪಿ ಹಾಕಿ ಅದೊಂದು ತಿಪ್ಪೆ ಗೊಬ್ಬರ ಅಂತ ಮಾಡ್ತಾ ಇದ್ರು. ಅದನ್ನ ನಾವು ಕೃಷಿಗೆ ಅವರೆಲ್ಲ ಕೃಷಿಗೆ ಬಳಕೆ ಮಾಡ್ತಾ ಇದ್ರು. ಮತ್ತು ಇನ್ನು ಕೆಲವೊಂದು ಹಸಿರೆಲೆ ಗೊಬ್ಬರಗಳಿವೆ. ಈ ರೀತಿ ಎಲ್ಲ ಒಂದು ಪ್ರಾಣಿ ಮತ್ತು ಏನಾದ್ರೂ ಸಸ್ಯ ಜನ ಒಂದೇನ ತ್ಯಾಜ್ಯಗಳಿರ್ತಲ್ಲ ಅವುಗಳಿಂದ ತಯಾರಿಸಿದ ಗೊಬ್ಬರ ನಾವಂತೂ ಸಾವಯವ ಗೊಬ್ಬರ ಅಂತ ಕರಿತೀವಿ. ಇದೇನು ಹೊಸದಲ್ಲ, ಅದಕ್ಕ ಅದಕ್ಕೋಸ್ಕರ ಇದು ಕಡಿಮೆ ಖರ್ಚಿನಲ್ಲಿ ಅಂದ್ರೆ ಸಾವಯವ ಗೊಬ್ಬರ ಅಂತಂದ್ರೆ ಈಗೆಲ್ಲ ಕೆಲವೊಬ್ಬ ರೈತರು ಹೇಳ್ತಾರೆ ಹೇಳಿ ನಾವು ಹೊರಗಿನ ಕಾಂಪೋಸ್ಟ್ ತಂದೇವ್ರಿ ಎರೆಹುಳ ಗೊಬ್ಬರ ತಂದೇವ ಅದು ಸಾವಯವ ಗೊಬ್ಬರ ಅಲ್ಲ. ನಮ್ಮ ಜಮೀನಲ್ಲಿ ನಾವು ಮಾಡ್ಕೊಳ್ಳೋದು ಸಾವಯವ ಗೊಬ್ಬರ. ಹೊರಗಡೆ ತಂದು ಹಾಕೋದ್ರಿಂದ ನಿಮ್ಗೆ ಸಾವಯವ ಗೊಬ್ಬರ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ, ಯಾಕಂದ್ರೆ ಮತ್ತೇನಾಗ್ತದೆ ಅದು ಖರ್ಚು ಹೆಚ್ಚಾಗಿ ಮತ್ತು ನಾವು ಬೇಸಾಯ ದುಬಾರಿ ಆಗ್ತದೆ. ಈಗ ತಾವು ಒಂದು ಮಾತನ್ನ ಹೇಳಿದ್ರಿ ಏನಂತಂದ್ರೆ ಖರ್ಚು ದುಬಾರಿ ಆಗತ್ತೆ ನಾವು ಹೊರಗಡೆ ತಂದಾಗೋದು ಅಂತಕ್ಕಂತ ವಿಚಾರ. ಜೊತೆಗೆ ಈ ಸಾವಯವ ಗೊಬ್ಬರಗಳ ಮತ್ತು ರಾಸಾಯನಿಕ ಗೊಬ್ಬರಗಳ ಒಂದು ಸಮತೋಲನ ಬಳಕೆ ಅಂದ್ರೆ ಬರೀ ರಾಸಾಯನಿಕ ಗೊಬ್ಬರಗಳನ್ನ ಬಳಸಾಕತ್ತಿದ್ದಾರೆ ರೈತರು, ಸಾವಯವ ಗೊಬ್ಬರ ಹಾಕುವುದನ್ನ ಬಿಟ್ಟಿದ್ದಾರೆ, ಏನು ಪರಿಣಾಮ ಆಗಿದೆ ಭೂಮಿ ಮೇಲೆ ಸಾವಯವ ಗೊಬ್ಬರ ಬಳಕೆಯನ್ನ ರೈತರು ಬಿಟ್ಟಿದ್ದಾರೆ, ಇದರಿಂದ ಯಾವ ರೀತಿ ಕೆಟ್ಟ ಪರಿಣಾಮ ಆಗಿದೆ ಭೂಮಿ ಮೇಲೆ? ಈಗ ಏನಾಗಿದೆ ಅಂದ್ರೆ ಸಾವಯವ ಗೊಬ್ಬರ ನಾವು ಏನೇ ರಾಸಾಯನಿಕ ಗೊಬ್ಬರ ಬಳಕೆ ಮಾಡಿದ್ರು ಕೂಡ ನಾವು ಕಡ್ಡಾಯವಾಗಿ ಸಾವಯವ ಗೊಬ್ಬರ ಬಳಕೆ ಮಾಡಬಹುದು. ಈಗ ಹೇಳ್ತಾರೆ ನಮ್ಮ ಯೂನಿವರ್ಸಿಟಿ ಹೇಳ್ತಾರೆ ಒಂದು ಭತ್ತ ಒಂದು ಹೆಕ್ಟರ್ ಬೆಳೆಯಬೇಕಂದ್ರೆ 150 kg ಸಾರಜನಕ, 75 kg ರಂಜಕ, 75 kg ಪೊಟ್ಯಾಸ್ ಹಾಕ್ಬೇಕಂತಿದೆ. ಇದರ ಜೊತೆಯಲ್ಲಿ ನಾವು ಸಾವಯವ ಗೊಬ್ಬರವನ್ನು 5-6 ton ಪ್ರತಿ ಹೆಕ್ಟರ್ ಹಾಕ್ಲೇಬೇಕು. ಈ ಸಾವಯವ ಗೊಬ್ಬರ ಏನ್ ಕೆಲಸ ಮಾಡ್ತಪ್ಪ ಅಂದ್ರೆ ಈ ಸಾವಯವ ಗೊಬ್ಬರದಲ್ಲಿ ಏನಾಗ್ತದೆ ನಮ್ಮ ಸಾರಜನಕ ರಂಜಕ ಪೊಟ್ಯಾಸ್ ಜೊತೆಗೆ ಹಲವಾರು ಸೂಕ್ಷ್ಮ ಪೋಷಕಾಂಶಗಳು ಇರ್ತವೆ, ಈ ಜಿಂಕ್ ಆಗಲಿ ಬೋರಾನ್ ಆಗಲಿ. ಆದ್ರೆ ರಾಸಾಯನಿಕ ಗೊಬ್ಬರದಲ್ಲಿ ಇರಂಗಿಲ್ಲ. ರಾಸಾಯನಿಕ ಗೊಬ್ಬರದಲ್ಲಿ ಏನ್ ಇರ್ತದೆ ಸಾರಜನಕ ಇರ್ತದೆ, ಕೆಲವೊಂದು ಗೊಬ್ಬರ ಬರೀ ರಂಜಕ ಇರ್ತದೆ, ಕೆಲವೊಂದು ಗೊಬ್ಬರದಲ್ಲಿ ಬರೀ ಸಾರಜನಕ ರಂಜಕ ಪೊಟ್ಯಾಸ್ ಇರ್ತದೆ. ಆದ್ರೆ ಈ ಸಾವಯವ ಗೊಬ್ಬರದಲ್ಲಿ ಸಾರಜನಕ ರಂಜಕ ಪೊಟ್ಯಾಸ್ ಜೊತೆಗೆ ಹಲವಾರು ಸೂಕ್ಷ್ಮ ಪೋಷಕಾಂಶಗಳು ಇರ್ತವೆ. ಆ ಜೊತೆಗೆ ನಾವು ಸಾವಯವ ಗೊಬ್ಬರ ಹಾಕೋದ್ರಿಂದ ಮಣ್ಣಿನ ಗುಣಧರ್ಮ ಬದಲಾವಣೆ ಆಗ್ತದೆ. ನಾವೆಂತ ಮಣ್ಣಿನ ರಚನೆ ಆಗಲಿ, ಮಣ್ಣಿನ ಅಂಶಗಳಾಗ್ಲಿ, ಆಮೇಲೆ ನೀರು ಹಿಡಿದಿಟ್ಟುಕೊಳ್ಳುವ ಒಂದು ಸಾಮರ್ಥ್ಯವಾಗ್ಲಿ, ಮತ್ತು ಸಾವಯವ ಗೊಬ್ಬರ ನಾವು ಹಾಕೋದ್ರಿಂದ ಏನಾಗ್ತದೆ ಸೂಕ್ಷ್ಮಾಣುಗಳ ಸಂಖ್ಯೆ ಜಾಸ್ತಿ ಆಗ್ತದೆ. ಯಾಕಪ್ಪ ಅಂದ್ರೆ ಏನೇ ಗೊಬ್ಬರ ಹಾಕಾದ್ರೂ ನಾವು ಅಲ್ಲಿರ್ತಕ್ಕಂಥ ಪೋಷಕಾಂಶಗಳು ನಮ್ಮ ಬೆಳೆಗೆ ಒದಗಿಸ್ಬೇಕು. ಬರೇ ನಾವು ಗೊಬ್ಬರ ಹಾಕೋದು ಅಷ್ಟೇ ಅಲ್ಲ, ನಾವು ಏನಾಗ್ಬೇಕು, ನಾವ್ ಏನ್ ಗೊಬ್ಬರ ಭೂಮಿಗೆ ಹಾಕಿರ್ತೇವಲ್ಲ ಅದು ಪರಿವರ್ತನೆ ಆಗ್ಬೇಕು. ಈ ಪರಿವರ್ತನೆ ಏನ್ ಮಾಡ್ತಪ್ಪ ಅಂದ್ರೆ ನಮ್ಮ ಸೂಕ್ಷ್ಮಾಣು ಜೀವಿಗಳು ಮಾಡ್ತವೆ. ಆ ಸೂಕ್ಷ್ಮಾಣು ಜೀವಿಗಳು ಬದುಕಬೇಕಂದ್ರೆ ಸಾವಯವ ಗೊಬ್ಬರ ಬೇಕು. ಅದಕ್ಕೆ ಈ ಸಾವಯವ ಗೊಬ್ಬರ ಹಾಕೋದ್ರಿಂದ ಸೂಕ್ಷ್ಮಾಣು ಜೀವಿಗಳ ಸಂಖ್ಯೆ ಕೂಡ ಕಡಿಮೆ ಆಗ್ತದೆ. ಇದರಿಂದ ಹೆಚ್ಚು ಹೆಚ್ಚು ಪೋಷಕಾಂಶಗಳು ನಮಗೆ ಬೆಳೆಗೆ ಒದಗಿಸಲಿಕ್ಕೆ ಅನುಕೂಲ ಆಗ್ತದೆ. ಮತ್ತು ಕೆಲವೊಂದು ಸೂಕ್ಷ್ಮಾಣು ಜೀವಿಗಳು ಏನ್ ಮಾಡ್ತವೆ ಈ ಕೀಟದ ಮತ್ತು ರೋಗಗಳ ಬಾಧೆ ಕಡಿಮೆ ಮಾಡಲಿಕ್ಕೂ ಕೂಡ ಬಹಳಷ್ಟು ಅನುಕೂಲ ಮಾಡಿಕೊಡ್ತವೆ. ಮತ್ತು ಸಾವಯವ ಗೊಬ್ಬರ ಏನಪ್ಪಾ ಅಂದ್ರೆ ನಾವು ಹಾಕೋದ್ರೆ ಏನಾಗ್ತದೆ, ಈಗ ಒಮ್ಮಲಿಗೆ ಮಳೆ ಬಂದು ಬಿಡ್ತದೆ, ಅವಾಗ ಅಪಾರವಾದ ಮಣ್ಣು ಕೊಚ್ಚಿಕೊಂಡು ಹೋಗ್ತದೆ. ಈ ಸಾವಯವ ಗೊಬ್ಬರ ಹಾಕೋದ್ರಿಂದ ಕೂಡ ನೀರು ಮತ್ತು ಮಣ್ಣನ್ನು ಸಂರಕ್ಷಣೆ ಮಾಡಲಿಕ್ಕೆ ಸಾಕಷ್ಟು ಅವಕಾಶ ಇರ್ತವೆ. ಮತ್ತು ತೇವಾಂಶ ಬಹಳ ದಿನವರೆಗೆ ಹಿಡ್ಕೊಳ್ಳಿಕ್ಕೆ ಬಹಳಷ್ಟು ಅನುಕೂಲ ಆಗ್ತದೆ. ಆದ್ರೆ ನಮ್ ಸಾಮಾನ್ಯವಾಗಿ ನಮ್ಮ ಪ್ರದೇಶದಲ್ಲಿ ಹಿಂಗಾರಿ ಬೆಳೆಗಳನ್ನು ಬೆಳೀತಾ ಇದ್ದೇವೆ ನಾವು ಕೇವಲ ಆಗಸ್ಟ್ ಸೆಪ್ಟೆಂಬರ್ ತಿಂಗಳ ಮಳೆ ಬರ್ತದೆ, ಮುಂದೆ ಮಳೆ ಬರಂಗಿಲ್ಲ. ಸಾವಯವ ಗೊಬ್ಬರ ಹಾಕದಾಗ ಏನಾಗ್ತದೆ ಆ ತೇವಾಂಶವನ್ನು ಹಿಡ್ಕೊಂಡು ನಾವು ಹಿಂಗಾರಿ ಬೆಳೆ ಬೆಳೀಲಿಕ್ಕೆ ಅನುಕೂಲ ಆಗ್ತದೆ. ಈ ರೀತಿ ಹಲವಾರು ಅನುಕೂಲ ಇದೆ. ಮತ್ತೇನಾಗ್ತದೆ ಅಂತಂದ್ರೆ ಈ ಸಾವಯವ ಗೊಬ್ಬರವನ್ನ ಪರಿವರ್ತನೆ ಮಾಡೋದು ಬಹಳ ಇಂಪಾರ್ಟೆಂಟ್. ಅದ್ರ ಜೊತೆಗೆ ನಾವ್ ಏನಾಗ್ತೀವಿ ಈ ಸಾವಯವ ಗೊಬ್ಬರ ರಾಸಾಯನಿಕ ಗೊಬ್ಬರ ಸರಿಯಾಗಿ ಉಪಯೋಗ ಮಾಡಬೇಕಾದ್ರೆ ಕಡ್ಡಾಯವಾಗಿ ನಾವು ಸಾವಯವ ಗೊಬ್ಬರ ಹಾಕ್ಲೇಬೇಕು. ಅಂದ್ರೆ ನಿಮ್ಮ ವಿಚಾರದಲ್ಲಿ ಸಾವಯವ ಗೊಬ್ಬರವನ್ನ ಹಾಕೋದ್ರಿಂದ ಭೂಮಿಯ ರಾಸಾಯನಿಕ ಭೌತಿಕ ಮತ್ತು ಜೈವಿಕ ಗುಣಧರ್ಮಗಳು ಉತ್ತಮ ರೀತಿಯಿಂದ ಅಭಿವೃದ್ಧಿ ಆಗ್ತಾವ ಅಂದಂಗಾದ್ರೆ ನಿಮ್ಮ ವಿಚಾರದಲ್ಲಿ? ಈಗ ಸಾವಯವ ಗೊಬ್ಬರಗಳಿಗೆ ಬಂದಾಗ ಯಾವ್ಯಾವ ರೀತಿಯ ಸಾವಯವ ಗೊಬ್ಬರಗಳು ಲಭ್ಯತೆ ನಮ್ಮ ರೈತರಿಗೆ ಸಿಗ್ತವೆ ನಮ್ಮ ಒಂದು ಕೃಷಿಯಲ್ಲಿ? ಈಗ ಏನಾಗ್ತಪ್ಪ ಅಂದ್ರೆ ಸಾಮಾನ್ಯ ಮೊದಲಿಂದ ಮಾಡೋದು ಅಂದ್ರೆ ತಿಪ್ಪೆ ಗೊಬ್ಬರ. ತಿಪ್ಪೆ ಗೊಬ್ಬರ ಹೌದು, ತಿಪ್ಪೆ ಗೊಬ್ಬರ. ನಮ್ಮೇನ ಹೊಲ ನಮ್ಮ ಹೊಲದಲ್ಲಿ ಅಥವಾ ಮನೆಯಲ್ಲಿ ಏನ್ ಕಚ್ಚಾ ವಸ್ತುಗಳು ಇರ್ತವೆ ಸಸ್ಯಜನ್ಯ ಆಗ್ಲಿ ಪ್ರಾಣಿಜನ್ಯ ಅವುಗಳನ್ನ ಒಂದು ಗುಂಪಿ ಮಾಡ್ಕೊಂಡು ಹಾಕ್ತಾ ಇದಾರೆ. ಅದರಲ್ಲಿ ಸ್ವಲ್ಪ ರೈತರು ಒಂದು ವೈಜ್ಞಾನಿಕವಾಗಿ ಮಾಡಿದ್ರೆ ಬಹಳಷ್ಟು ಉತ್ತಮ. ಯಾಕಂದ್ರೆ ನಮ್ಮ ಹಳ್ಳಿಯಲ್ಲಿ ಏನಾಗಿದೆ ಅಂದ್ರೆ ತಿಪ್ಪೆ ಗೊಬ್ಬರ ಎರಡು ತರ ಇದೆ. ಹಾರುವ ತಿಪ್ಪೆ ಗೊಬ್ಬರ, ತೇಲುವ ತಿಪ್ಪೆ ಗೊಬ್ಬರ, ತಿಪ್ಪೆ ಗೊಬ್ಬರ ಸುಮ್ಮನೆ ಅಲ್ಲೆಲ್ಲ ಬಗೆದು ಬಿಡ್ತಾರೆ. ಜೋರಾಗಿ ಮಳೆ ಬಂತದ ಎಲ್ಲಾ ಕಡೆ ತೇಲಕೊಂಡು ಹೋಗ್ಬಿಡ್ತದೆ, ಕೊಚ್ಚಿಕೊಂಡು ಹೋಗ್ಬಿಡ್ತದೆ. ಮತ್ತೆ ಎಲ್ಲಾದ್ರೂ ಜೋರಾಗಿ ಗಾಳಿ ಬೀಸಿದ್ರೆ ಎಲ್ಲಾ ತಿಪ್ಪೆ ಗೊಬ್ಬರ ಎಲ್ಲಾರ ಮನೆಗೆ ಹೋಗ್ಬಿಡ್ತದೆ. ಅದನ್ನೇ ಸ್ವಲ್ಪ ವೈಜ್ಞಾನಿಕವಾಗಿ ರೈತ ಬಾಂಧವರು ಒಂದು ಸರಿಯಾಗಿ ಒಂದು ಎತ್ತರ ಪ್ರದೇಶದಲ್ಲಿ ತಗ್ಗು ಮಾಡಿಕೊಂಡು ಲೇಯರ್ ಬೈ ಲೇಯರ್ ತುಂಬುದ್ರಿಂದ ಒಂದು ಉತ್ಕೃಷ್ಟವಾದ ತಿಪ್ಪೆ ಗೊಬ್ಬರಕ ತಿಪ್ಪೆ ಗೊಬ್ಬರ ಪಡ್ಲಿಕ್ಕೆ ಸಾಧ್ಯ ಇದೆ. ಬರೀ ನಾವು ಗ್ರಾಸು ಆಯು ಹಾಕ ಹಾಕಂತ ಈಗ ಸ್ವಲ್ಪ ಹಸಿರೆಲೆ ಗೊಬ್ಬರ ಹಾಕಬೇಕು, ಅದಕ್ಕೆ ಶಿಲಾರಂಜಕ ಅಂತ ಇರ್ತದೆ. ಅಂತ ಒಂದು ಗೊಬ್ಬರ ಹಾಕಿದ್ರೆ ಏನಾಗ್ತದೆ, ಒಂದು ಉತ್ಕೃಷ್ಟವಾದ ತಿಪ್ಪೆ ಗೊಬ್ಬರ ಪಡೆಯಲಿಕ್ಕೆ ಸಾಧ್ಯತೆ ಇದೆ. ಬಟ್ ಇದರಲ್ಲಿ ಪೋಷಕಾಂಶ ಕಡಿಮೆ ಇದ್ರು ಕೂಡ, ಈ ತಿಪ್ಪೆ ಗೊಬ್ಬರ ಪೋಷಕಾಂಶ ಕಡಿಮೆ ಇದ್ರು ಕೂಡ ಏನಾಗ್ತದೆ, ಮಣ್ಣಿನ ಗುಣಧರ್ಮ ಬದಲಾವಣೆ ಆಗ್ತದೆ. ಅದೊಂದು ಬಹಳಷ್ಟು ಮಹತ್ವವಾದ ವಿಷಯ. ಮತ್ತೆ ಈಗ ಬೇರೆ ಬೇರೆ ಗೊಬ್ಬರಗಳು ಬರ್ತವೆ ಬೇರೆ, ಈಗ ಹಂದಿ ಗೊಬ್ಬರ, ಕೋಳಿ ಗೊಬ್ಬರ, ಆಮೇಲೆ ಬೇರೆ ನಮ್ಮ ಎರೆಹುಳು ಗೊಬ್ಬರ ಅಂತ ಬರುತ್ತೆ. ಇವೆಲ್ಲ ಇವು ಸಾವಯವ ಗೊಬ್ಬರಗಳು ಬರ್ತಾವ ಅಂತ ಹೇಗೆ? ಇವೆಲ್ಲ ಸಾವಯವ ಗೊಬ್ಬರ ಬರ್ತದೆ. ನಾವ್ ಏನಾಗ್ತದೆ, ಇನ್ನಾದ್ರೂ ಏನಾದ್ರು ಸ್ವಲ್ಪ ಗಟ್ಟಿ ವಸ್ತುಗಳಿದ್ರೆ ಅದನ್ನು ಕಾಂಪೋಸ್ಟ್ ಆಗಿ ತಯಾರು ಮಾಡಬಹುದು. ಒಂದು ಬೇರೆ ಬೇರೆ ಪದ್ಧತಿ ಇದೆ, ಬೆಂಗಳೂರು ಮೆಥಡ್ ಅಂತಿದೆ, ನಾಡಪ್ ಮೆಥಡ್ ಅಂತಿದೆ, ಬೇರೆ ಬೇರೆ ಪದ್ಧತಿಗಳ ನಾವು ತಮ್ಗೆ ಏನ ಪ್ರದೇಶಕ್ಕೆ ಅನುಕೂಲ ಆಗ್ತದೆ ಅಂತ ಒಂದು ಆಯ್ಕೆ ಮಾಡಿಕೊಂಡು, ಏನಾದ್ರೂ ಈಗ ನೀವು ಕೆಲವೊಂದು ತೊಗರಿ ಕಟ್ಟಿಗೆ ಅಥವಾ ಹತ್ತಿ ಕಟ್ಟಿಗೆ ಸ್ವಲ್ಪ ಗಟ್ಟಿಯಾಗಿರ್ತದೆ, ಅದ್ರಲ್ಲಿ ಲಿಗ್ನಿನ್ ಕಂಟೆಂಟ್ ಜಾಸ್ತಿ ಇದೆ. ಅಂತ ವಸ್ತುಗಳನ್ನ ನಾವು ಏನ್ ಮಾಡುದು, ಲೇಯರ್ ಬೈ ಲೇಯರ್ ನ ಒಂದು ಪಿಟ್ ಮಾಡಿಕೊಂಡು ಅದ್ರ ತಗ್ಗ ಮಾಡಿಕೊಂಡು ಅಥವಾ ಒಂದು ಪಚ್ಚಿಯಲ್ಲಿ ಒಂದು ಗುಂಪು ಮಾಡಿಕೊಂಡು ಗಿಡದ ಕೆಳಗಡೆ ಮಾಡಿ ಅದನ್ನು ಒಂದು ಉತ್ಕೃಷ್ಟವಾದ ಕಾಂಪೋಸ್ಟ್ ಅನ್ನು ತಯಾರು ಮಾಡ್ಲಿಕ್ಕೆ ಸಾಧ್ಯತೆ ಇದೆ. ಮತ್ತು ಹಾಗೆ ನಮ್ಮ ಏನಪ್ಪಾ ಅಂತಂದ್ರೆ ಈ ಸಿಟಿಯಲ್ಲಿ ಅಂದ್ರೆ ಪಟ್ಟಣದಲ್ಲಿ ಕೂಡ ಸಾಕಷ್ಟು ಕಚ್ಚಾ ಪದಾರ್ಥಗಳು ಸಿಗ್ತವೆ, ವೇಸ್ಟ್ ಸಿಗ್ತದೆ. ಅಂದ್ರೆ ಸುಮಾರು ನಾವು ಒಂದು ದಿನಕ್ಕೆ ಏನೋ ಒಂದು ಅಂದಾಜು ಮಾಡಿದ್ರೆ ಒಂದ್ ದಿನಕ್ಕೆ ಸುಮಾರು 30 ಮಿಲಿಯನ್ ಟನ್ ಅಷ್ಟು ಉತ್ಪಾದನೆ ಆಗ್ತದೆ ವೇಸ್ಟ್ ಅಂತದನ್ನ ಕೂಡ ನಾವು ಒಂದು ಉತ್ಕೃಷ್ಟವಾದ ಒಂದು ಕಾಂಪೋಸ್ಟ್ ತಯಾರು ಮಾಡ್ಲಿಕ್ಕೆ ಸಾಧ್ಯತೆ ಇದೆ. ಅದು ಕೂಡ ಸಾಕಷ್ಟು ಒಂದು ವೈಜ್ಞಾನಿಕ ಅಧ್ಯಯನ ಕೂಡ ಮಾಡಿದ್ದಾರೆ. ಅದಕ್ಕೆ ರೈತ ಬಂದ್ರೆ ಕಾಂಪೋಸ್ಟ್ ಮಾಡ್ರಿ, ಇಲ್ಲಪ್ಪಾ ಅಂದ್ರೆ ಇದನ್ನೇ ತಯಾರು ಮಾಡಿದ ಕೆಲವೊಂದು ರೈತ ಸಂಪರ್ಕ ಕೇಂದ್ರದಲ್ಲಿ ಕಾಂಪೋಸ್ಟ್ ಅನ್ನು ಸಿಗ್ತಾ ಇದೆ, ಅದನ್ನು ಕೂಡ ನೀವು ಬಳಕೆ ಮಾಡಬಹುದು. ಇನ್ನು ನಾವು ಕುರಿ ಆಡು ಗೊಬ್ಬರ ಅಂತೂ ನಮ್ ಕಾಮನ್ ಆಗಿ ಹಳ್ಳಿ ಮಟ್ಟದಲ್ಲಿ ಮಾಡ್ತಾ ಇದಾರೆ, ಕುರಿ ಕೂಡಿಸೋದು ಅಂತಾರೆ. ಎಲ್ಲೆಲ್ಲಿ ಸಾಧ್ಯತೆ ಇದೆ ಅವರೇ ಬಂದು ಕುರಿಗಾರರೆ ಬಂದು ಏನ್ ಮಾಡ್ತಾರೆ, ನಿಮ್ಮ ಹೊಲಕ್ಕೆ ಬಂದು ಕೂಡಿಸ್ತಾರೆ, ಅವರಿಗೆ ಅವರೇ ನಿಮ್ಗೆ ಸ್ವಲ್ಪ ದುಡ್ಡು ಅಥವಾ ಏನೋ ಕಾಳ ಕಡಿಯನ್ನು ಕೊಡ್ತಾರೆ. ಇದೊಂದು ಕುರಿ ಗೊಬ್ಬರ ಕೂಡ ಒಂದು ಉತ್ಕೃಷ್ಟವಾದ ಗೊಬ್ಬರ. ಇದರಲ್ಲಿ ಏನಾಗ್ತದೆ ಅಂದ್ರೆ ಗಿಡಗಳಿಗೆ ಏನಾಗ್ತದೆ, ಹೂವು ಹೆಚ್ಚಾಗ್ಲಿಕ್ಕೆ ಬಹಳ ಅನುಕೂಲ ಮಾಡಿಕೊಡ್ತದೆ ಕುರಿ ಗೊಬ್ಬರ. ಕಡಿಮೆ ಪ್ರಮಾಣದಲ್ಲಿ ಕೂಡ ಒದಗಿದ್ರು ಕೂಡ ಇದರಲ್ಲಿ ಸಾಕಷ್ಟು ಉತ್ಕೃಷ್ಟವಾದ ಪೋಷಕಾಂಶಗಳಿರ್ತವೆ. ಅದಕ್ಕೆ ರೈತ ಬಾಂಧವರು ಕುರಿ ಕೂಡಿಸೋದು, ಬಟ್ ಕುರಿ ಕೂಡಿಸ್ಬೇಕು. ಮತ್ತೆ ಇನ್ನೊಂದು ನಮ್ಗೆಲ್ಲ ಗೊತ್ತು, ಎರೆಹುಳು ಗೊಬ್ಬರ. ದಶಕದಿಂದ ಎರೆಹುಳು ಗೊಬ್ಬರ ಬಗ್ಗೆ ನಾವು ಹೆಚ್ಚು ಹೆಚ್ಚು ಮಾತಾಡ್ತಾ ಇದ್ದೇವೆ. ಇಲ್ಲಿ ಎರೆಹುಳು ಗೊಬ್ಬರ ಅಂತಂತಂದ್ರೆ ನಾವೇನ್ ಕಾಂಪೋಸ್ಟ್ ಮಾಡಿರ್ತೇವಲ್ಲ ಅದನ್ನೇ ಒಂದು ನಾವು ಎರೆಹುಳದಿಂದ ಅದನ್ನು ಪರಿವರ್ತನೆ ಮಾಡುವಂತದ್ದು. ಈಗ ನಾವು ಏನಪ್ಪಾ ಅಂತಂದ್ರೆ ಒಂದು ಲೇಯರ್ ಬಾಯ್ ಅಂತ ಒಂದು ವೈಜ್ಞಾನಿಕವಾಗಿ ಲೇಯರ್ ಬಾಯ್ ಲೇಯರ್ ಒಂದಿಷ್ಟು ಒಣ ಹುಲ್ಲಾಗ್ಲಿ, ಆಮೇಲೆ ಏನಾದ್ರು ಹಸಿರು ಗೊಬ್ಬರ ಆಗ್ಲಿ, ಏನಾದ್ರು ನಮ್ಮ ತೊಗರಿ ಕಟ್ಟಿಗೆ ಏನಾದ್ರು ವೇಸ್ಟ್ ಮನೆ ಬಳಕೆ ಮಾಡ್ಕೊ ಕಸ ಕಡಿಮೆ ಏನೇ ಬಳಕೆ ಮಾಡ್ಕೊ ಏನ್ ಉದುರಿಸಲ್ಲ ಅಂತವನ್ನು ತೆಗೆದುಕೊಂಡು ನಾವು ಎರೆಹುಳು ಗೊಬ್ಬರವನ್ನು ಮಾಡ್ಲಿಕ್ಕೆ ಸಾಧ್ಯತೆ ಇದೆ. ಇದರಲ್ಲಿ ಬಹಳಷ್ಟು ಉತ್ಕೃಷ್ಟವಾದ ಎರೆಹುಳು ಗೊಬ್ಬರ ಸಿಗ್ತದೆ. ನಾವೇನ್ ನಾವು ಮುಂಚೆ ಏನಂತೇವಲ್ಲ ಕೃಷಿಗೆ ತಿಪ್ಪೆ ಗೊಬ್ಬರ ಹಾಕದಂಗಲ್ಲ, ನಾವ್ ಎಡಿಕುಂಟೆ ಹೊಡೆಯುವಾಗ ಅದನ್ನ ನಾವು ಈಸಿಯಾಗಿ ನಾವು ಅಪ್ಲೈ ಮಾಡ್ಲಿಕ್ಕೆ ಸಾಧ್ಯತೆ ಇದೆ. ಈಗ ಒಂದು ವಿಚಾರ, ಈ ಕುರಿ ಗೊಬ್ಬರಕ್ಕೆ ಬಂದಾಗ ಕುರಿ ಗೊಬ್ಬರವನ್ನ ನೋಡ್ತಾ ಇರ್ತೀವಿ ನಾವು, ರೈತರು ಕುರಿ ಗೊಬ್ಬರವನ್ನು ತಗೊಂಡ್ಬರ್ತಾರೆ ಬೇರೆ ಕಡೆಯಿಂದ, ಒಂದು ಟ್ರ್ಯಾಕ್ಟರ್ ತಂದು ಅದನ್ನ ಹಾಕಿದ್ರೆ ಭೂಮಿ ಮೇಲೆ ಹಾಗೆ ಅದು ಉಳಿದಿರತ್ತೆ, ಅದು ಕೊಳತಿರಂಗಿಲ್ಲ, ಹಿಕ್ಕಿ ಹಿಕ್ಕಿಯಾಗೇ ಬಿದ್ದಿರ್ತದೆ ಎಲ್ಲಾ ಭೂಮಿಯಲ್ಲಿ, ಮತ್ ನೀರಿನ ಜೊತೆ ಕೊಚ್ಚಿ ಹೋಗ್ಬಿಡತ್ತೆ. ಈ ಗೊಬ್ಬರವನ್ನ ಹೇಗೆ ಹಾಕುದಂತಿದ್ರೆ ಒಂದು ಸಮರ್ಥ ಬಳಕೆ ಆಗ್ಬೇಕಾದ್ರೆ, ಕುರಿ ಗೊಬ್ಬರದ ಒಂದು ಸಮರ್ಥ ಬಳಕೆ ಆಗ್ಬೇಕಾಯ್ತಂದ್ರೆ ಇದ್ರ ಉಪಯೋಗ ಬಹಳ ಮುಖ್ಯ. ಯಾವ ರೀತಿ ಉಪಯೋಗ ಮಾಡ್ಬೇಕು ಇದನ್ನ ಗೊಬ್ಬರವನ್ನ? ಈಗ ಸಾಮಾನ್ಯವಾಗಿ ಸಾವಯವ ಗೊಬ್ಬರ ನಾವು ಯಾವುದೇ ಒಂದು ಹಂಗೆ ಮೇಲೆ ಬಿಡಬಾರ್ದು. ಈಗ ನಿಮ್ಗೆಲ್ಲ ಒಂದು ವಿಚಾರ ಗೊತ್ತೆ, ಈ ಯುಗಾದಿ ಹಬ್ಬ ಮುಗಿತ, ಈಗ ರೈತರು ಏನ್ ಮಾಡ್ತಾರೆ, ನಮ್ಮ ಕಾರ್ಯಚಟುವಟಿಕೆ ಪ್ಲಾನ್ ಮಾಡ್ತಾ ಇದ್ದಾರೆ. ಏನ್ ಮಾಡ್ತಾರೆ, ಅಲ್ಲಿ ತಿಪ್ಪೆ ಗೊಬ್ಬರ ಅಲ್ಲಿ ಕುರಿ ಗೊಬ್ಬರ ಒಂದೊಂದು ಕಡೆ ಗುಂಪು ಮಾಡಿ ಇಟ್ಟು ಬರ್ತಾರೆ. ಈಗ ಯಾವಾಗ ಜೋರಾಗಿ ಅವನು ಅವಘಡ ಮಳೆ ಅಂತ ಬರ್ತಾ ಇರ್ತವೆ, ಅವಘಡ ಮಳೆ ಬಂದಾಗ ಎಲ್ಲ ಕೊಚ್ಚಿಕೊಂಡು ಹೋಗ್ಬಿಡ್ತಾರೆ. ಅದಕ್ಕೆ ರೈತ ಬಂದವರು ಆದಷ್ಟು ತಂದಿಡಬೇಡ್ರಿ. ನೀವು ಬಂದ ಕುಳಿ ಏನ್ ಮಾಡ್ಕೊಂಡು ಮೊದಲೇ ನೀವು ನೇಗಿಲು ಹೊಡೆದಿರ್ತೀರಿ, ಅದ್ ಜೊತೆಗೆ ಒಂದು ಈ ತಿಪ್ಪೆ ಗೊಬ್ಬರ ಮಿಶ್ರಣ ಮಾಡ್ಕೊಂಡು ಹರಿಗೆ ಇಟ್ಟು ಬಿಡ್ಬೋದು. ಅದು ನಿಧಾನವಾಗಿ ಪೋಷಕಾಂಶಗಳು ನಮ್ಮ ಭೂಮಿಗೆ ಒದಗ್ತದೆ, ಮತ್ತೆ ಮಣ್ಣಿನ ಗುಣಧರ್ಮ ಎಲ್ಲ ಉಪಯೋಗ ಆಗ್ತದೆ. ಆದಷ್ಟು ತಂದು ನೀವು ಇಡ್ಲಿಕ್ಕೆ ಹೋಗ್ಬೇಡ್ರಿ. ಅದೇ ತರ ಕುರಿ ಗೊಬ್ಬರ ಕೂಡ ಆ ರೀತಿ ನೀವು ಮಾಡ್ಲಿಕ್ಕೆ ಹೋಗ್ಬೇಡ್ರಿ. ಇಲ್ಲಪ್ಪಾ ಅಂದ್ರೆ ಕುರಿ ಗೊಬ್ಬರ ಏನ ಸ್ವಲ್ಪ ಪ್ರಮಾಣದಲ್ಲಿರುತ್ತೆ, ನೀವು ಆ ಬೋದ ಏನ ಹತ್ತಿ ತೊಗರಿ ಅಂತೆಲ್ಲ ಬೋದು ಮಾಡಿರ್ತಲ್ಲ ಕಬ್ಬು, ಆ ಬೋದಿನ ಸೈಡ್ ಕೂಡ ಹಾಕ್ಬೋದು. ಅಲ್ಲಿ ಹಾಕಿ ಏನ್ ಮಾಡ್ಕೊ ಮುಚ್ಚಿ ಬಿಡ್ಬೋದು, ಮಣ್ಣಲ್ಲಿ ಮುಚ್ಚಬೇಕು, ಮಣ್ಣ ಮುಚ್ಚಬೇಕು. ಈ ಹಣ್ಣಿನ ಗಿಡಗಳು ಕೂಡ ಹಾಕಿ ಸುತ್ತಲು ಹಾಕಿ ಮಣ್ಣನ್ನು ಮುಚ್ಚಿಬಿಟ್ರೆ ನಮ್ಗೆ ಏನಾಗ್ತದೆ, ಅದು ಹಾನಿ ಆಗೋದು ತಪ್ಪಿಸ್ಬೋದು. ಈಗ ಮತ್ತೊಂದು ವಿಚಾರ, ಕೋಳಿ ಗೊಬ್ಬರವನ್ನ ಬಳಸೋದ್ರ ಬಗ್ಗೆ ರೈತರಲ್ಲಿ ಸಾಕಷ್ಟು ಕೆಲವೊಂದ್ ಜನ ಒಳ್ಳೇದಂತಾರೆ, ಕೆಲವೊಂದ್ ಜನ ರೈತರು ಕೋಳಿ ಗೊಬ್ಬರ ಬಾಳ ಕಾವಾಗತ್ತ ಅಂತ ಹೇಳ್ತಾರೆ. ಈ ಕೋಳಿ ಗೊಬ್ಬರ ಬಳಕೆ ಬಗ್ಗೆ ಹೇಳ್ತೀರಿ, ಕೋಳಿ ಗೊಬ್ಬರದಲ್ಲಿ ಯಾವ ರೀತಿ ಪೋಷಕಾಂಶ ಇದ್ರ ಬಗ್ಗೆ? ನಾವು ಹೇಳಲ್ಲ, ಈ ಕೋಳಿ ಗೊಬ್ಬರ ಕೂಡ ಸಾಕಷ್ಟು ನಮ್ಮಲ್ಲಿ ಸುತ್ತಮುತ್ತ ಸಿಗ್ತದೆ. ಇದೊಂದು ಒಂದು ಉತ್ಕೃಷ್ಟವಾದ ಒಂದು ಗೊಬ್ಬರ. ಏನಪ್ಪಾ ಅಂತಂದ್ರೆ ನಾವು 1 ಟನ್ ಕೋಳಿ ಗೊಬ್ಬರ ಹಾಕಿದ್ರೆ ಸುಮಾರು 30 ಕೆಜಿಯಷ್ಟು ಸಾರಜನಕ ನಾವು ಅದನ್ನ ಹಾಕ್ತೇವೆ, ಮತ್ತು 20 ಕೆಜಿಯಷ್ಟು ರಂಜಕನ ಒದಗಿಸ್ತವೆ, ಮತ್ತು 14 ಕೆಜಿಯಷ್ಟು ನಾವು ಪೊಟ್ಯಾಶ್ ಗೊಬ್ಬರ ಒದಗಿಸ್ತವೆ. ಯಾಕಂದ್ರೆ ಇದರಲ್ಲಿ ಹೆಚ್ಚು ಹೆಚ್ಚು ಪೋಷಕಾಂಶಗಳಿಂದ ರೈತರು ಇದ್ರ ಬಗ್ಗೆ ಹೆಚ್ಚು ಒಲವು ತೋರಿಸ್ತಾ ಇದಾರೆ. ಆದ್ರೆ ನೇರವಾಗಿ ನಾವೇನು ಕೋಳಿ ಎಲ್ಲಿ ಸಾಕಾಣೆ ಮಾಡಿರ್ತೇವೆ ಅಲ್ಲಿಂದ ನೇರವಾಗಿ ತಂದು ಹಾಕಬಾರ್ದು, ಅದನ್ನು ತಂದು ಸ್ವಲ್ಪ ಗಿಡದ ಕೆಳಗಡೆ ಹಾಕಿ ಒಂದಿಷ್ಟು ನೀರು ಚಿಮುಕಿಸಿ ಹಾಕಿದ್ರೆ ಬಹಳಷ್ಟು ಉತ್ತಮ. ಯಾಕಂದ್ರೆ ಅದರಲ್ಲಿ ಹೀಟ್ ಇರ್ತದೆ ಮತ್ತು ಪೋಷಕಾಂಶಗಳು ಬೇಗನೆ ರಿಲೀಸ್ ಮಾಡ್ತದೆ. ಈ ಬೇರೆ ತಿಪ್ಪೆ ಗೊಬ್ಬರ ಅವೆಲ್ಲ ಏನಾಗ್ತದೆ, ನಿಧಾನವಾಗಿ ಪೋಷಕಾಂಶಗಳನ್ನ ಬೆಳೆ ಒದಗಿಸ್ತದೆ. ಆದ್ರೆ ಇದು ಕೋಳಿ ಗೊಬ್ಬರ ಇದೆಲ್ಲ ಬೇಗನೆ ಪೋಷಕಾಂಶಗಳ ಒದಗಿಸೋದ್ರಿಂದ ನಾವು ಏನ್ ಮಾಡ್ಬೇಕು, ಗಿಡದ ಕೆಳಗಡೆ ತಂದಿಟ್ಟು ಒಂದಿಷ್ಟು ನೀರು ಹೊಡೆದು ಅದಕ್ಕೆ ಡೈಜೆಷನ್ ಆಗುತ್ತೆ, ಡೈಜೆಷನ್ ಮಾಡಿ ನಾವು ಬೆಳೆಗೆ ನಾವು ಉಪಯೋಗಿಸ್ಬೋದು. ಇನ್ನ ಈ ಒಂದು ತಿಪ್ಪೆ ಗೊಬ್ಬರದಲ್ಲಿ ಪೋಷಕಾಂಶಗಳು ಯಾವ್ಯಾವ ಇರ್ತಾವ ಅಂತ? ತಿಪ್ಪೆ ಗೊಬ್ಬರ ಏನು ಸಾಮಾನ್ಯವಾಗಿ ಕಸ ಕಡ್ಡಿ ಹೆಂಡಿ ಸಗಣಿ ಆಮೇಲೆ ಮಲಮೂತ್ರ ವಿಸರ್ಜನೆ ಮಾಡಿದ್ದು ಎಲ್ಲ ತಂದು ದನಗಳದಾಗ ಎಲ್ಲ ಹಾಕಿರ್ತಾರೆ, ಇದರಲ್ಲಿ ಪೋಷಕಾಂಶಗಳ ಪ್ರಮಾಣ ಹೇಗಿರುತ್ತೆ ತಿಪ್ಪೆ ಗೊಬ್ಬರ ಅಥವಾ ಫಾರ್ಮ್ಯಾಡ್ ಮ್ಯಾನ್ಯೂರ್ ಅಂತ? ಇದರಲ್ಲಿ ಪೋಷಕಾಂಶ ಪ್ರಮಾಣ ಬಹಳಷ್ಟು ಕಡಿಮೆ ಇರ್ತದೆ. ಏನಪ್ಪಾ ಅಂತಂದ್ರೆ 0.5% ಅಂತಾರೆ. ಅಂದ್ರೆ 1,000 ಕೆಜಿ ಹಾಕಿದ್ರೆ 5 ಕೆಜಿ ಸಿಗ್ತದೆ, 5 ಕೆಜಿ ಸಾರಜನಕ ಸಿಗ್ತದೆ, ಮತ್ತೊಂದು 2 ಕೆಜಿ ರಂಜಕ ಸಿಗ್ತದೆ, ಆಮೇಲೆ ಪೊಟ್ಯಾಶ್ ಒಂದು 2 ಕೆಜಿ ಸಿಗ್ತದೆ. ಇದು ಕಡಿಮೆ ಪೋಷಕಾಂಶಗಳು ಇದ್ರೂ ಕೂಡ ಇದೊಂದು ನಮ್ಮ ಮಣ್ಣಿನ ಫಲವತ್ತತೆ ಮಣ್ಣಿನ ಗುಣಮಟ್ಟ ಸುಧಾರಣೆ ಮಾಡುವಂತ ಬಹಳಷ್ಟು ಶಕ್ತಿ ಇರ್ತದೆ. ಎರೆಹುಳು ಗೊಬ್ಬರಕ್ಕೆ ಬಂದ್ರೆ ಎರೆಹುಳು ಗೊಬ್ಬರದ ಒಂದು ಪೋಷಕಾಂಶಗಳ ಪ್ರಮಾಣ ಹೇಗಿರುತ್ತೆ, ಮತ್ತೆ ಎರೆ ಗೊಬ್ಬರವನ್ನ ಬಳಕೆ ಮಾಡುವುದಾದ್ರೆ ಹೇಗೆ ಬಳಕೆ ಮಾಡ್ಬೇಕು ಇದನ್ನ? ಈಗ ಎರೆಹುಳು ಗೊಬ್ಬರ ಅಂತಂದ್ರೆ ನಾವು ಒಂದು 1,000 ಕೆಜಿ ಅಥವಾ 1 ಟನ್ ಹಾಕಿದ್ರೆ 30 ಕೆಜಿಯಷ್ಟು ನಾವು ಸಾರಜನಕ ಒದಗಿಸ್ತದೆ, ಮತ್ತು 10 ಕೆಜಿಯಷ್ಟು ಪೊಟ್ಯಾಶ್ ಒದಗಿಸ್ತದೆ, ಮತ್ತು 15 ಕೆಜಿಯಷ್ಟು ಪೊಟ್ಯಾಸಿಯಂ ಈ ಪೋಷಕಾಂಶಗಳನ್ನು ನೇರವಾಗಿ ಒದಗಿಸ್ತದೆ. ಆದಷ್ಟು ರೈತ ಬಾಂಧವರು ನಾವೇನ್ ಮಾಡಕ್ಪಾ ಅಂದ್ರೆ ಎರೆಹುಳ ಪ್ರಮಾಣವನ್ನು ಏನ್ ಮಾಡ್ಬೇಕು, ತಿಪ್ಪೆ ಗೊಬ್ಬರ ಜೊತೆ ಮಿಶ್ರಣ ಮಾಡಿದ್ರೆ ಒಳ್ಳೇದು, ಒಂದು 15-20 ದಿವಸ ಮುಂಚೆ ಬಿತ್ತನೆ ಮಾಡೋಕೆ ಮುಂಚೆ. ಇಲ್ಲಪ್ಪ ನಮಗೆ ಆಗಿಲ್ಲಪ್ಪ ಅಂತಂದ್ರೆ ನಾವೇನು ಎಡಿ ಹೊಡಿತಾ ಇರ್ತೇವಲ್ಲ 15-20 ದಿವಸ ಬಿಟ್ಟ ಮೇಲೆ ಎಡಿ ಹೊಡಿ ಮುಂದಾಗ ಹಿಂದ್ಗಡೆ ಬುಕ್ಕದಲ್ಲಿ ಎರೆಹುಳು ಗೊಬ್ಬರ ಹಾಕ್ಲಿಕ್ಕೆ ಸಾಧ್ಯತೆ ಇದೆ, ಏನೋ ತೊಂದ್ರೆ ಇಲ್ಲ. ಯಾಕಂದ್ರೆ ಇದು ಬೇಗನೆ ಪೋಷಕಾಂಶಗಳನ್ನು ನಮ್ಗೆ ಬೆಳಗ್ಗೆ ಒದಗಿಸ್ತದೆ, ಅದಕ್ಕೆ ನಾವು ಎಡಿಕುಂಟಿ ಹೊಡಿ ಬಂದಾಗ ನಾವು ಇದು ಹೊಡೆದ್ರು ಕೂಡ ಏನ್ ತೊಂದ್ರೆ ಇಲ್ಲ. ಈಗ ಮತ್ತೊಂದು ಪ್ರಮುಖವಾದದ್ದು ಸಿಟಿ ಕಾಂಪೋಸ್ಟ್ ಅಂತ ಹೇಳ್ತಾರೆ. ಇತ್ತೀಚೆಗೆ ಕೆಲವೊಮ್ಮೆ ಈ ಸಿಟಿ ವೇಸ್ಟ್ ಅನ್ನ ಸಿಟಿಯಲ್ಲಿ ಸಿಗ್ತಕ್ಕಂಥ ತ್ಯಾಜ್ಯವನ್ನ ಆ ಗೊಬ್ಬರವನ್ನ ಮಾಡತಕ್ಕಂಥದ್ದು ನಗರಸಭೆ ಮಟ್ಟದಲ್ಲಿ ದೊಡ್ಡ ದೊಡ್ಡ ಮಹಾನಗರ ಪಾಲಿಕೆಗಳಲ್ಲಿ ನಡೀತಾ ಇದೆ. ಈ ಗೊಬ್ಬರ ಬಳಕೆ ಬಗ್ಗೆ ಏನ್ ಹೇಳ್ತೀರಿ, ಇದು ಬಳಕೆ ಒಳ್ಳೇದಾ, ಇದರಲ್ಲಿ ಯಾವ ರೀತಿ ಪೋಷಕಾಂಶ ಇರ್ತವೆ, ಇದ್ರ ಬಗ್ಗೆ ಸ್ವಲ್ಪ ಹೇಳಿ. ಈಗ ಏನಾಗಿದೆ ಅಂತಂದ್ರೆ ನಾವು ಈ ಸಿಟಿ ಕಾಂಪೋಸ್ಟ್ ಅಂತ ಅದರಲ್ಲಿ ಏನಾಗ್ತದೆ, 1 ಟನ್ ನಾವು ಏನಪ್ಪಾ ಸಿಟಿ ಕಾಂಪೋಸ್ಟ್ ಇದ್ರೆ ಅದರಲ್ಲಿ 10 ಕೆಜಿಯಷ್ಟು ಸಾರಜನಕ ಇರ್ತದೆ, ಆಮೇಲೆ 10 ಕೆಜಿಯಷ್ಟು ರಂಜಕ ಇರ್ತದೆ, ಮತ್ತು 14 ಕೆಜಿಯಷ್ಟು ಪೊಟ್ಯಾಸಿಯಂ ಇರ್ತದೆ. ಇಲ್ಲಿ ಏನಪ್ಪಾ ಅಂತಂದ್ರೆ ಇದು ಯಾವ ಮೂಲದಿಂದ ನಾವು ತಗೊಂಡಿದ್ದು ಅದೇ ಇಂಪಾರ್ಟೆಂಟ್. ಯಾಕಂದ್ರೆ ಸಿಟಿ ಕಾಂಪೋಸ್ಟ್ ಏನಾದ್ರೆ ಕೆಲವೊಂದು ಟೈಮ್ ಅದರಲ್ಲಿ ಹೆವಿ ಮೆಟಲ್ಸ್ ಅಂತ ಇರ್ತದೆ, ಅದರಲ್ಲಿ ಸ್ವಲ್ಪ ಟಾಕ್ಸಿಸಿಟಿ ಏನಂತ ವಿಷಯ ಪದಾರ್ಥ ಕೂಡ ಮಿಕ್ಸ್ ಆಗಿರ್ತದೆ. ಯಾಕಂದ್ರೆ ಏನೇನೋ ಸಿಟಿಯಲ್ಲಿ ಏನೇನ್ ಮಿಕ್ಸ್ ಮಾಡ್ತಾ ಹೇಳಿಕೊಳ್ಳಲ್ಲ, ಅದಕ್ಕೋಸ್ಕರ ಅದೊಂದ್ ಸ್ವಲ್ಪ ಏನ್ ಮಾಡ್ಬೇಕು, ಒಂದ್ ಪ್ರದೇಶದಲ್ಲಿ ಸ್ಟೋರ್ ಮಾಡ್ಕೊಂಡು ಪ್ಲಾಸ್ಟಿಕ್ ಗ್ಲಾಸ್ ಪ್ಲಾಸ್ಟಿಕ್ ಬಹಳಷ್ಟು ಇರ್ತದೆ, ಅಂತ ಪ್ಲಾಸ್ಟಿಕ್ ಅನ್ನೆಲ್ಲ ತೆಗಿಬೇಕು ಸೆಪರೇಟ್ ಮಾಡ್ಕೊಂಡು ನಾವು ಅದನ್ನ ಒಂದು ಉತ್ಕೃಷ್ಟವಾದ ಕಾಂಪೋಸ್ಟ್ ತರ ಒಂದು ಪಿಟ್ಟದಲ್ಲಿ ಹಾಕಿ ಅದ್ರಲ್ಲಿ ಸ್ವಲ್ಪ ಶಿಲಾರಂಜಕ ಆಮೇಲೆ PSV ಏನಾದ್ರು ಕೆಲವೊಂದು ಜೈವಿಕ ಗೊಬ್ಬರಗಳನ್ನ ಮಿಶ್ರಣ ಮಾಡಿದ್ರೆ ನಾವು ಒಳ್ಳೆಯ ಗೊಬ್ಬರ ಆಗಿ ಪರಿವರ್ತನೆ ಆಗ್ತದೆ. ಆದಷ್ಟು ರೈತರು ಬಂದವರು ಏನ್ ಮಾಡ್ತಾರೆ, ಪರ್ಚೇಸ್ ಮಾಡ್ತಾ ಇದ್ದಾರೆ. ಆದಷ್ಟು ಪರಿಚಯ ಮಾಡೋಕ್ಕಿಂತ ಮುಂಚೆ ಸ್ವಲ್ಪ ಯಾವ ಮೂಲದಿಂದ ಪಡೆದಿದ್ದೆವು ಅದನ್ನು ಕೂಡ ನೋಡ್ಕೊಂಡು ನೀವು ಅದನ್ನು ಪರಿಚಯ ಮಾಡಿಕೊಂಡು ತಮ್ಮ ಬೆಳೆಗಳಿಗೆ ಉಪಯೋಗಿಸ್ಬೇಕು. ಅದರಲ್ಲಿ ಏನಾದರೂ ಟಾಕ್ಸಿಕ್ಸ್ ಹೆವಿ ಮೆಟಲ್ಸ್ ಅಂತೇನು ಅವು ಏನಾದ್ರು ಇದ್ರೆ ನಿಮ್ಮ ಬೆಳೆಗೆ ಹಾನಿ ಆಗೂ ಕೂಡ ಸಂಭವನೀಯ ಇರ್ತದೆ, ಅದಕ್ಕೆ ಸ್ವಲ್ಪ ಮುಂಜಾಗ್ರತೆ ವಹಿಸ್ತದೆ. ಈ ಕೆಲವೊಂದು ನಗರಸಭೆ ಮಟ್ಟದಲ್ಲಿ ಮತ್ತು ಮಹಾನಗರ ಪಾಲಿಕೆಗಳಲ್ಲಿ ಸಿಟಿ ಕಾಂಪೋಸ್ಟ್ ಅನ್ನ ಮಾರ್ತಕ್ಕಂತ ವ್ಯವಸ್ಥೆ ಆಗ್ತದೆ, ಅವರೇ ರೆಡಿ ಮಾಡಿ ಮಾರ್ತಾ ಇದ್ದಾರೆ ಎಲ್ಲ ಬೆಳೆಗಳ ಹಾಕ್ಲಿಕ್ಕೆ. ಅವೆಲ್ಲ ಟೆಸ್ಟೆಡ್ ಮಾಡಿರ್ತಾವ ಅಂತೀರಾ, ಹೇಗೆ ಅವು ಪ್ರಮಾಣೀಕರಣ ಮಾಡಿದ್ದಿರ್ತಾವಂತೀರಾ ಗೊಬ್ಬರಗಳು ಹೇಗೆ? ಅದ್ರ ಬಗ್ಗೆ ಇನ್ನೊಂದು ಮಾಹಿತಿ ಬೇಕು, ಯಾಕಂದ್ರೆ ಅದು ನೇರವಾಗಿ ಮಾರಾಟ ಮಾಡ್ತಾ ಇದಾರೆ. ವೈಜ್ಞಾನಿಕವಾಗಿ ಅದ್ರಲ್ಲಿ ಏನಿರ್ತದೆ ಒಂದು ಅಧ್ಯಯನ ಮಾಡ್ಕೊಂಡು ಉಪಯೋಗಿಸಿದ್ರೆ ಬಹಳ ಒಳ್ಳೆದಾಗ್ತದೆ. ಇನ್ನ ಮತ್ತೊಂದು ಹಂದಿ ಗೊಬ್ಬರ ಬಗ್ಗೆ ಹೇಳ್ತಾರೆ ರೈತರು, ಇದ್ರ ಬಗ್ಗೆ ಏನ್ ಹೇಳ್ತಾರೆ, ಯಾವ ರೀತಿ ಪೋಷಕಾಂಶ ಇರ್ತವೆ ಅಲ್ಲಿ, ಮತ್ತೆ ಇದನ್ನ ಬಳಸೋದ್ರೆ ಹೇಗೆ ಬಳಸಬೇಕು ಹಂದಿ ಗೊಬ್ಬರವನ್ನ? ಈಗ ಹಂದಿ ಗೊಬ್ಬರ ಬಹಳಷ್ಟು ಬೇಡಿಕೆ, ಈಗ ಚಿಕ್ಕಬಳ್ಳಾಪುರ ಚಿಂತಾಮಣಿ ಅಂತ ಪ್ರದೇಶದಲ್ಲಿ ಬಹಳಷ್ಟು ಬೇಡಿಕೆ ಇದೆ. ಅಲ್ಲಿ ಹಣ್ಣಿನ ಗಿಡಗಳು ಹೆಚ್ಚಿಗೆ ಬೆಳೀತಾ ಇದರಿಂದ ಹಂದಿ ಗೊಬ್ಬರವನ್ನ ಬಳಕೆ ಮಾಡ್ತಾ ಇದಾರೆ. ಇದರಲ್ಲಿ ಸುಮಾರು 6 ಕೆಜಿ 1,000 ಕೆಜಿ ರಂಜಕ ಸಾರ್ವಜನಿಕ ಇರ್ತವೆ, ಅರ್ಧ ಒಂದು 5 kg ಪಾಸ್ ರಂಜಕ ಇರ್ತದೆ, ಮತ್ತು 4 kg ಪೊಟ್ಯಾಸಿಯಂ ಇರ್ತದೆ. ಇನ್ನು ಇದ್ರಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಇರ್ತದೆ. ಬಟ್ ಇನ್ನೇನಪ್ಪಾ ಅಂತಂದ್ರೆ ಈ ಹಂದಿ ಗೊಬ್ಬರ ನಮ್ಮ ಏನ ಪಪ್ಪಳ ಆಗಲಿ ಲಿಂಗಸೂರ್ ಆಗಲಿ ಅಲ್ಲಿ ಹಣ್ಣಿನ ಗಿಡಗಳನ್ನ ಹೆಚ್ಚಿಗೆ ಬೆಳೀತಾ ಇದ್ದಾರೆ. ಈಗ ದಾಳಿಂಬೆ ಆಗಲಿ ಪಪ್ಪಾಯಲ್ಲಿ ಹೆಚ್ಚಿಗೆ ಬೆಳೀತಾ ಇದ್ದಾರೆ. ಆ ಬೆಳೆಗಳಿಗೆ ಇದೊಂದು ಉತ್ಕೃಷ್ಟವಾದ ಗೊಬ್ಬರ. ಯಾಕಂದ್ರೆ ಆ ಬೆಳೆಗಳಲ್ಲಿ ಏನ್ ಸಮಸ್ಯೆ ಅಪ್ಪ ಅಂದ್ರೆ ಹೂ ಆಗುದಿಲ್ಲ. ಈ ರೈತರೇ ಮಾತ್ರ ಹೆಚ್ಚಿಗೆ ನೀರ್ ಬಿಡೋದ್ರಿಂದ ಏನೋ ಒಂದು ಕಾರಣದಿಂದ ಹೂ ಆಗುದಿಲ್ಲ. ಈ ಹಂದಿ ಗೊಬ್ಬರ ಹಾಕೋದ್ರಿಂದ ಏನದೆ ಹೂ ಬಿಡುವ ಸಾಧ್ಯತೆ ಹೆಚ್ಚಿಗೆ ಇರ್ತದೆ. ಅದಕ್ಕೋಸ್ಕರ ಬಹಳಷ್ಟು ರೈತರು ಈ ಚಿಕ್ಕಬಳ್ಳಾಪುರ ಚಿಂತಾಮಣಿಯಿಂದ ತರಿಸ್ತಾ ಇದ್ದಾರೆ, ತರಿಸಿನ ಬೆಳೆಗಳನ್ನ ಹಣ್ಣಿನ ಬೆಳೆಗಳಿಗೆ ಹಾಕ್ತಾ ಇದಾರೆ. ಇದ್ರ ಏನ್ ಉಪಯೋಗ ಅಂದ್ರೆ ಹೂ ಬಿಡುವುದು ಹೆಚ್ಚಿಗೆ ಆಗುತ್ತದೆ. ಇದೊಂದು ಒಳ್ಳೆ ಗೊಬ್ಬರ. ಬಟ್ ಇನ್ನೇನು ಸೋಸಿಯಲ್ ಸಾಮಾಜಿಕವಾಗಿ ಕೆಲವೊಬ್ರು ಹಂದಿ ಗೊಬ್ಬರ ಹೇಳಿ ಮುಟ್ಟದಪ್ಪ ಅಂತ ಹಾಕ್ತಾ ಇಲ್ಲ. ಬಟ್ ಇದೊಂದು ಒಳ್ಳೆ ಉತ್ಕೃಷ್ಟವಾದ ಗೊಬ್ಬರ. ಮತ್ತೊಂದೀಗ ಕರಾವಳಿ ಭಾಗಕ್ಕೆ ಬಂದ್ರೆ ನಮ್ ಕಡೆ ಎಲ್ಲ ಕರಾವಳಿ ಭಾಗದಿಂದ ರೈತರು ತರಿಸಿ ಮೀನಿನ ಗೊಬ್ಬರ ಅಂತೇಳಿ ಗಿಡಗಳಿಗೆ ಹಾಕ್ತಾರೆ, ಹಣ್ಣಿನ ಗಿಡಗಳಿಗೆ. ಏನಿದು ಮೀನಿನ ಗೊಬ್ಬರ, ಇದು ಸಾವಯವ ಗೊಬ್ಬರನಾ, ಇದು ಇಲ್ಲಿ ಪೋಷಕಾಂಶ ಇರಬಹುದು, ಇದರ ಬಳಕೆ ಬಗ್ಗೆ ಏನ್ ಹೇಳ್ತಿರ್ತಾವ ತಜ್ಞರಾಗಿ? ಈಗ ನೀವು ಈ ಮೀನಿನ ಗೊಬ್ಬರ ಕೂಡ ಒಳ್ಳೇದು, ಬಟ್ ನಮ್ ಪ್ರದೇಶದಲ್ಲಿ ನಾವು ಅಲ್ಲಿಂದ ದೂರಿಂದ ತರಬೇಕಾದ್ರೆ ಅದರ ಟ್ರಾನ್ಸ್ಪೋರ್ಟ್ ಕಾಸ್ಟ್ ಜಾಸ್ತಿ ಆಗ್ತದೆ. ಅದರಲ್ಲೂ ಕೂಡ ನಮ್ಮ ರಂಜಕ ಪ್ರಮಾಣ ಬಹಳಷ್ಟು ಇರ್ತದೆ ಮೀನಿನ ಗೊಬ್ಬರದಲ್ಲಿ. ಕೆಲವೊಂದು ರೋಗ ಕೂಡ ನಾವು ಏನಾಗ್ತದೆ ಹೋಗಲಾಡಿಸಕ್ ಬಹಳ ಸಾಧ್ಯತೆ ಇದೆ. ಕೆಲವೊಂದು ಏನಪ್ಪ ಅಂತಂದ್ರೆ ನಿಮಿಟೆ ಹೊಟ್ಸ್ ಅಂತಾರೆ, ನಿಮಿಟೆ ಹೊಟ್ಸು, ಆಮೇಲೆ ಕೆಲವೊಂದು ತೊಕ್ಕೆದಿಗೆ ರೋಗಗಳು, ಅಂತ ಒಂದು ರೋಗಗಳು ಕೂಡ ಬಾಧೆ ಕಡಿಮೆ ಆಗಿದ್ದು ಕಂಡೇ ಬಂದಿದೆ. ಬಟ್ ನಮ್ಮ ಈ ಏರಿಯಾದಲ್ಲಿ ಹೆಚ್ಚಿಗೆ ಸಿಗುವ ಸಾಧ್ಯತೆ ಕಡಿಮೆ ಇದೆ, ಅದನ್ನು ಬಳಕೆ ಮಾಡಬಹುದು. ಇನ್ನು ಹಸಿರೆಲೆ ಗೊಬ್ಬರ ಬಗ್ಗೆ ಏನ್ ಹೇಳ್ತೀರಿ? ಈಗ ಹಸಿರೆಲೆ ಗೊಬ್ಬರ ನಮ್ಗೆಲ್ಲ ಗೊತ್ತಿದೆ, ಮೊದಲಿಂದ ಮುಂಚೆಯಿಂದಲೂ ಮಾಡ್ತಾ ಇದ್ರು ನೋಡ್ರಿ. ನಾವೆಲ್ಲ ಅಂತೇವಲ್ಲ ಈಗ ಹೆಸರಾಗಲಿ ಎಳ್ಳಾಗಲಿ ಇವೆಲ್ಲ ಏನ್ ಮಾಡ್ತಾ ಇದ್ರು ಅಂದ್ರೆ, ಮುಂಚೆ ಏನ್ ಮಾಡ್ತಿದ್ರು, ಮುಂಗಾರು ಏನೋ ಬಂದ್ರೆ ಬಂತು ಅಂದ್ರೆ ಬೆಳೆಗಳನ್ನ ಹಾಕ್ತಾ ಇದ್ರು, ಅವು ಬಿತ್ತನೆ ಮಾಡ್ತಾ ಇದ್ರು. ಅವು ಏನ್ ಕಾಯ ಬಂತು ಬಂತು ಇಲ್ಲಪ್ಪ ಅಂದ್ರೆ ಅಲ್ಲೇ ಬಡಿತಾ ಇದ್ರು ಮೊದಲೆಲ್ಲ ಪದ್ಧತಿ. ಈಗೇನಾಗಿದೆ, ನಾವು ಹೆಸರು ಮತ್ತು ಎಳ್ಳು ಎಲ್ಲ ಒಂದು ಕಮರ್ಷಿಯಲ್ ಏನಂತಾರಲ್ಲ ನಾವು ವಾಣಿಜ್ಯ ಬೆಳೆ ಆಗಿಬಿಟ್ಟೇವೆ. ಈಗ ಅಟ್ ಲೀಸ್ಟ್ ಒಂದು 4-5 ಕ್ವಿಂಟಲ್ ಬಂದ್ರೆ ಸುಮಾರು 1 ಕ್ವಿಂಟಲ್ ಗೆ 10,000 ರೂಪಾಯಿ 15,000 ರೂಪಾಯಿ ಆಗಿದೆ. ಅದಕ್ಕೆ ಇವೆಲ್ಲ ವಾಣಿಜ್ಯ ಬೆಳೆ ಆಗೋದ್ರಿಂದ ರೈತರು ಏನ್ ಮಾಡ್ತಾರೆ, ಹಸಿರೆ ಗೊಬ್ಬರ ಬಳಕೆ ಬಹಳಷ್ಟು ಕಡಿಮೆ ಮಾಡ್ತಾರೆ. ಇನ್ನು ಸಾಕಷ್ಟು ಸಾಧ್ಯತೆ ಇದೆ. ಸೆಣಬು ಇದೆ, ದಯಂಚೆ ಇದೆ, ಎಲ್ಲೆಲ್ಲಿ ಭತ್ತ ಬೆಳೀತಾ ಇದಾರಲ್ಲ ಅಲ್ಲೆಲ್ಲ ಸೆಣಬು, ದಯಂಚೆ, ಪಿಲ್ಪೆಸರು, ಈ ಸಿನ್ನೂರು ಮತ್ತು ಈ ಕಡೆ ಬಳ್ಳಾರಿ ಬಳ್ಳಾರಿ ಪಿಲ್ಪೆಸರು ಬೆಳೀತಾ ಇದಾರೆ. ಅದೊಂದು ಒಳ್ಳೆ ಉತ್ಕೃಷ್ಟವಾದ ಗೊಬ್ಬರ. ಮತ್ತೇನು ಕೆಲವೊಂದು ಪಡ್ಲಿಂಗ್ ಮಾಡೋ ಸಮಯದಲ್ಲಿ ಮೊದಲೆಲ್ಲ ಹೊಂಗೆ ಎಲೆಗಳನ್ನ ಹಾಕ್ತಾ ಇದ್ರು. ಆ ಹೊಂಗೆ ಎಲೆ ಹಾಕೋದ್ರಿಂದ ಒಂದು ಒಳ್ಳೆ ಮುಂದೆ ಮತ್ತು ಗೊಬ್ಬರ ಪರಿವರ್ತನೆ ಆಗ್ತಿತ್ತು. ಅಷ್ಟೇ ಅಲ್ಲ, ಮತ್ತು ಕೆಲವೊಂದು ಈ ಒಂದು ಕೀಟ ಮತ್ತು ರೋಗಗಳ ಬಾಧೆ ಕಡಿಮೆ ಮಾಡೋ ಕೂಡ ಸಾಧ್ಯತೆ ಇದೆ ಈ ಹೊಂಗೆ ಎಲೆ. ಅದಕ್ಕೆ ಆದಷ್ಟು ಪಡ್ಲಿಂಗ್ ಮಾಡೋ ಸಮಯದಲ್ಲಿ ಹೊಂಗೆ ಎಲೆ ಆಗಲಿ ಬೇವಿನ ಎಲೆ ಆಗಲಿ ಬಿಸಿಲೆ ಮಾಡಿದ್ರೆ ಬಹಳಷ್ಟು ಒಳ್ಳೇದು. ಮತ್ತು ಇನ್ನು ಕೆಲವೊಂದ್ ಕಡೆ ಏನ್ ಸಾಧ್ಯತೆ ಹೊರಗಿನಿಂದ ಕೂಡ ತಂದು ಹಾಕಬೇಕು. ಈಗಾಗಲೇ ಗಿಳಿಸಿ ಎಲೆ ಇದೆ, ಅಂತ ಎಲೆಗಳನ್ನು ಕೂಡ ನಾವು ತಿಪ್ಪೆ ಗೊಬ್ಬರ ಜೊತೆ ಮಿಶ್ರಣ ಮಾಡಿದ್ರೆ ತಿಪ್ಪೆ ಗೊಬ್ಬರ ಗುಣಮಟ್ಟ ಕೂಡ ನಾವು ಹೆಚ್ಚಿಗೆ ಮಾಡ್ಲಿಕ್ಕೆ ಸಾಧ್ಯತೆ ಇದೆ. ಮತ್ತು ಇನ್ನೊಂದು ಏನಪ್ಪ ಅಂದ್ರೆ ಕೆಲವೊಂದು ಬೆಳೆಗಳ ನಡುವೆ ಕೂಡ ನಾವು ಈ ಹಸಿರೆಲೆ ಗೊಬ್ಬರನ ಬೆಳೆಯಬಹುದು. ಈಗ ಕಬ್ಬು ಆಗ್ತದೆ, ಕಬ್ಬು ಕಟಾವ ನಂತರ ನಾವು ಸಣ್ಣಮನೆ ಬಿತ್ತಬಹುದು. ಸಣ್ಣಮನೆ ಬಿತ್ತನ ಮಾಡಿದ್ರೆ ಹೂ ಅಡಕಿಂತ ಬಂತೆ ಅಂದ್ರೆ 41 ತಿಂಗಳಲ್ಲಿ ಹೂ ಆಗ್ತದೆ. ಆ ಹೂ ಅಡಕಿಂತ ಬಂತೀನಿ ನಾವು ಅಲ್ಲೇ ಮಗ್ಬಿಡೋದಾಯ್ತು. ಇಲ್ಲಿ ಏನೋ ಒಂದು ಏನಪ್ಪ ಅಂದ್ರೆ ಅದು ಸಾವಯವ ಗೊಬ್ಬರ ಆಗಿ ಪರಿವರ್ತನೆ ಆಗ್ತದೆ. ಅದ್ ಜೊತೆಗೆ ಈ ಕಳೆಗಳ ಬಾಧೆನ ಕಡಿಮೆ ಮಾಡಬಹುದು. ಯಾಕಂದ್ರೆ ಬೇಗನೆ ಅದು ನಮ್ದೇನದು ಬೇಗನೆ ಭೂಮಿ ಕವರ್ ಮಾಡ್ಬಿಡ್ತದೆ. ಅವಾಗ ಏನಾಗ್ತದೆ, ಸೂರ್ಯನ ಕಿರಣಗಳು ಭೂಮಿಗೆ ಬೀಳೋದಿಲ್ಲ, ಅದಕ್ಕೆ ಕಳೆಗಳ ಹುಟ್ಟು ಸಾಮರ್ಥ್ಯ ಕಡಿಮೆ ಆಗ್ತದೆ. ಅದರಿಂದ ಕಳೆಗಳ ಬಾಧೆ ಕಡಿಮೆ ಮಾಡಲಿಕ್ಕೆ ಸಾಧ್ಯತೆ ಇದೆ. ಮತ್ತೆ ಹತ್ತಿಯಲ್ಲಿ ಕೂಡ ಆ ರೀತಿ ಮಾಡಬಹುದು. ಈ ರೀತಿ ಸಾಕಷ್ಟು ಹಸಿರೆಲೆ ಗೊಬ್ಬರಗಳನ್ನ ಬಳಕೆ ಮಾಡೋಕೆ ಅವಕಾಶಗಳಿವೆ. ಈಗ ಕೊನೆಯದಾಗಿ ತಾವು ರೈತರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಿ? ಸಾವಯವ ಗೊಬ್ಬರಗಳನ್ನ ಹಾಕುದಾದ್ರೆ ಬಳಸೋದಾದ್ರೆ ಭೂಮಿಗೆ ಹಾಕುವುದು ಯಾವಾಗ ಹಾಕ್ಬೇಕು? ಬಿತ್ತನೆ ಮಾಡೋಕ್ಕಿಂತ ಮುಂಚೆ ರೈತರು ಕೆಲವೊಮ್ಮೆ 2 ತಿಂಗಳ ಮುಂಚೆ ಹಾಕ್ತಾರೆ, ಕೆಲವೊಂದ್ ಜನ ರೈತರು 1 ವಾರದ ಬಿತ್ತದ ಅವಾಗ ಹಾಕ್ತಾರೆ, ಕೆಲವೊಂದ್ ಜನ ರೈತರು ಬಿತ್ತನೆ ಮಾಡುವಾಗ ಸಾವಯವ ಗೊಬ್ಬರ ಹಾಕಿ ಬಿತ್ತನೆ ಮಾಡ್ತಿರ್ತಾರೆ. ಇಲ್ಲಿ ಅವರವರ ಪದ್ಧತಿಗಳನ್ನ ಅನುಸರಣೆ ಮಾಡ್ತಿರ್ತಾರೆ. ತಾವು ಬೇಸಾಯ ತಜ್ಞರು, ಏನ್ ಹೇಳ್ತೀರಿ ರೈತರಿಗೆ ಯಾವಾಗ ಹಾಕಬೇಕು ಅಂದ್ರೆ ಸರಿಯಾಗಿ? ಈಗ ರೈತ ಬಾಂಧವರು ಏನ್ ಮಾಡ್ಕಪ್ಪ ಅಂದ್ರೆ, ತಿಪ್ಪೆ ಗೊಬ್ಬರ ಈಗ ಯುಗಾದಿ ಮುಗಿದಿದೆ, ಇನ್ನೆಲ್ಲ ತಿಪ್ಪೆ ಗೊಬ್ಬರ ಸಂಗ್ರಹ ಮಾಡ್ತಾರೆ. ಆದಷ್ಟು ರೈತ ಬಾಂಧವರು ಅದ್ರಲ್ಲಿ ಸ್ವಲ್ಪ ದೊಣ್ಣೆ ಹುಳ ಅಂತ ಇರ್ತದೆ, ಅದ್ ನೋಡ್ಕೊಂಡು ಎಲ್ಲೆಲ್ಲಿ ನೋಡ್ಕೊಂಡು ತರಬೇಕು. ಯಾಕಂದ್ರೆ ದೊಣ್ಣೆ ಹುಳ ಹೆಚ್ಚಿಗೆ ಆಗಿದಾಗ ನಿಮ್ ಬೆಳೆಗೆ ಬಾಧೆ ಕೂಡ ಸಮ ಇರ್ತದೆ. ಆದಷ್ಟು ಏನ್ ಮಾಡ್ಬೇಕು, ನೀವು ತಿಪ್ಪೆ ಗೊಬ್ಬರನ ತಂದು ಏನ್ ಮಾಡಬೇಕಪ್ಪ ಅಂದ್ರೆ, ಒಂದು ನೆರಳಲ್ಲಿ ಕುಪ್ಪಿ ಹಾಕ್ಬೇಕು. ಕುಪ್ಪಿ ಹಾಕಿ ಅದಕ್ಕೆ ಏನ್ ಮಾಡಬೇಕಪ್ಪ ಅಂದ್ರೆ, ನಾವು ಸ್ವಲ್ಪ ಟ್ರೈಕೋಡಮಾ ಇದೆ ಅದು ಅಜೋಸ್ತಾ ಇಲ್ಲ, ಮತ್ತೆ ಅದ್ರ ಜೊತೆ ಮಿಶ್ರಣ ಮಾಡಬೇಕು. ಅದು ತಿಪ್ಪೆ ಗೊಬ್ಬರ ಏನ್ ತಂದಿರ್ತೇವಲ್ಲ, ತಿಪ್ಪೆ ಗೊಬ್ಬರ ತಂದ ಮೇಲೆ ಒಂದು ವಾರ ಇಡ್ಬೇಕು. ಆ ರೀತಿ ವಾರ ಇಟ್ಟ ಮೇಲೆ ಏನ್ ಮಾಡ್ಕೊ ಅಂದ್ರೆ, ನೀರ್ ಹೊಡಿಬೇಕು. ಬಾ ಹೀಟ್ ಇರ್ತದೆ, ಉಷ್ಣತೆ ಜಾಸ್ತಿ. ನೀರ್ ಹೊಡೆದ್ ಏನ್ ಮಾಡಕಪ್ಪ ಅಂದ್ರೆ, ಟ್ರೈಕೋಡಮಾ ಇದೆ, ಒಂದು ಟನ್ ತಿಪ್ಪೆ ಗೊಬ್ಬರಿಗೆ ಒಂದು 5 kg ಟ್ರೈ ಕೊಡೋ ಮಾಡಿ ಮಿಶ್ರಣ ಮಾಡ್ಬೇಕು. ಏನಾದ್ರೂ ಹಸಿರು ಗೊಬ್ಬರ ಮಿಶ್ರಣ ಮಾಡಿ ಮಿಶ್ರಣ ಮಾಡಿ ಒಂದು 15 ದಿನ ಗಿಡ ತೆಳಗಿಡ್ಬೇಕು. ಹಿಟ್ಟು ಏನ್ ಮಾಡ್ಬೇಕು, ಎಚ್ಚಬೇಕು. ಅಷ್ಟು ಬಿಸಿಲಿ ಗುಂಪಿ ಮಾಡ್ಬೋದು, ಎಚ್ಚ ಏನ ಸ್ಪ್ರೆಡ್ ಮಾಡ್ಬೇಕು. ಎರಿಸಿ ಏನ್ ಮಾಡ್ಬೇಕು, ಒಂದ್ಸಲ ನಾವು ಹರಿದ ಸಾಕು ಮಿಶ್ರಣ ಆಗ್ಬಿಡ್ತೇವೆ. ಕೆಲವು ರೈತರು ಏನ್ ಮಾಡ್ತಾರೆ, ಕೆಲವು ಪಾಪ ಅವ್ರ ಹತ್ರ ಏನಿರ್ತದೆ ಈ ಎತ್ತುಗಳಿರಲ್ಲ ಟ್ರಾಕ್ಟರ್ ಇಲ್ಲ, ಅವ್ರೇನ್ ಮಾಡ್ತಾರೆ ಈ ಇನ್ನೇನ್ ಬಿತ್ತನೆ ಮಾಡ್ತಾ ಅವಾಗ ತಂದು ಹಾಕಿರ್ತಾರೆ. ಅವಾಗ ಅದಷ್ಟೊಂದು ಉಪಯೋಗ ಆಗುದಿಲ್ಲ. ಅವಾಗ ಕನಿಷ್ಠ ಒಂದು 15-20 ದಿವಸ ಮುಂಚಿತವಾಗಿ ನಾವು ಈ ತಿಪ್ಪೆ ಗೊಬ್ಬರನ್ನ ಹಾಕ್ಬೇಕು. ಇನ್ನು ಎರೆಹುಳು ಗೊಬ್ಬರ ಹೇಳ್ದಲ್ಲ, ನಾವು ಎರೆಹುಳು ಗೊಬ್ಬರ ನಾವು ಎಡಿಕೊಂಡು ಹುಡುಗಿ ಮುಂದೆ ಹಾಕೋದು ಕೂಡ ಏನ್ ತೊಂದ್ರೆ ಇಲ್ಲ. ಇವನ್ ನಮ್ದು ಕೋಳಿ ಗೊಬ್ಬರ, ಕೋಳಿ ಗೊಬ್ಬರ ಕೂಡ ಆ ರೀತಿ ಮಾಡಿದ್ರು ತೊಂದ್ರೆ, ಯಾಕಂದ್ರೆ ಅದು ಶೀಘ್ರದಲ್ಲೇ ಅವ್ನು ಪೋಷಕ ಹಾಕೊಂಡು ಬಿಡುಗಡೆ ಮಾಡ್ತಾವೆ ಅಂತ ಅಂದ್ರೆ. ಈ ರೀತಿಯಾಗಿ ರೈತ ಆಮೇಲೆ ಹಸಿರೆಲೆ ಗೊಬ್ಬರಗಳು, ಹಸಿರೆಲೆ ಗೊಬ್ಬರ ಹೇಳಿದ್ರೆ ನಾವು ಆದಷ್ಟು ಭತ್ತದಲ್ಲಿ ಈ ಗ್ರಿಲ್ಸಿಡೆ ಆಗ್ಲಿ, ಹೊಂಗೆ ಆಗ್ಲಿ, ಆಮೇಲೆ ಲಂಟಾನ ಎಂತ ಒಂದು ಹಸಿರೆಲೆ ಗೊಬ್ಬರಗಳನ್ನು ನಾವು ಪಡ್ಲಿಂಗ್ ಮಾಡಬಹುದು, ಹಾಕ್ಬಹುದು. ಇಲ್ಲಪ್ಪ ಅಂದ್ರೆ ನಾವು ಮುಂಚೆನೆ ಮಳೆ ಬಂದಾಗ ಏನ್ ಮಾಡ್ಬೋದು, ಪಿಲ್ಪೆಸರು, ಸೆಣಬು, ದಯಂಚ್ಯ ಇಂಥವೆಲ್ಲ ಹಸಿರೆಲೆ ಗೊಬ್ಬರವನ್ನು ಹಾಕಿ 15 ದಿನ ಮುಂಚಿತವಾಗಿ ನಾವು ಅದು ಒಂದು ಹೂ ಅಡಕಿನ ಮುಂಚೆ ನಾವೇ ಅಲ್ಲೇ ಮೊಗ್ಗು ಕೊಟ್ರೆ ಉತ್ಕೃಷ್ಟವಾದ ಗೊಬ್ಬರ ಆಗ್ತದೆ. ಅಷ್ಟೇ ಅಲ್ಲ, ಇವುಗಳಿಂದ ಕಳೆ ಬಾಧೆ ಕೂಡ ಕಡಿಮೆ ಆಗ್ತದೆ. ಆಮೇಲೆ ರೈತ ಬಂದ ಇನ್ನೊಂದು ತಿಳ್ಕೊಂಡು ಬರೀ ಇಷ್ಟೇ ಅಲ್ಲ, ಇನ್ನು ದ್ರವ ರೂಪದ ಸಾವಯವ ಗೊಬ್ಬರ ಇದೆ. ಇವೆಲ್ಲ ಕೇಳ್ತಾ ಇದ್ರು, ಜೀವಾಮೃತ ಅಂತಿದೆ, ಪಂಚಗವ ಅಂತಿದೆ, ಆಮೇಲೆ ಎರೆಜಲ ಅಂತಿದೆ. ಇವುಗಳನ್ನು ಕೂಡ ನಾವು ನಾವು ಸಿಂಪರಣೆಯಾಗಿ ಉಪಯೋಗ ಮಾಡ್ಬೋದು. ಈಗ ರೈತರು ಏನಂತಾರೆ, ಟಾನಿಕ್ ಟಾನಿಕ್ ಅಂತಾರೆ, ಟಾನಿಕ್ ತಂದು ಮಾರುಕಟ್ಟೆಯಲ್ಲಿ ಹೆಚ್ಚಿನ ದರದಲ್ಲಿ ತಂದು ಸಿಂಪಡಣೆ ಮಾಡ್ತಾರೆ. ಅದ್ರ ಬದಲಾಗಿನೇ ತಾವು ರೈತ ಬಂದ್ರು ಪಂಚಗವ ಮಾಡ್ಲಿಕ್ಕೆ ಸಾಧ್ಯ ಇದೆ. ಆಮೇಲೆ ಜೀವಾಮೃತ, ಜೀವಾಮೃತ ಏನು ಕಾಸ್ಟ್ ಇಲ್ರಿ, ಒಂದು ಬ್ಯಾರಲ್ ತೊಳೆದಿದೆ, ಒಂದಿಷ್ಟು ಸಗಣಿ ಹಾಕೋದಿದೆ, ಗೋಮೂತ್ರ ಹಾಕೋದಿದೆ, ಆಮೇಲೆ ಯಾವ್ದಾದ್ರು ದ್ವಿದಳ ಧಾನ್ಯ ಹಿಟ್ಟು ಹಾಕೋದು, ಒಂದಿಷ್ಟು ಬೆಲ್ಲ ಹಾಕೋದು, ಇದು ಮಿಶ್ರಣ ಮಾಡಿ ಹಾಕಿದ್ರೆ ಒಂದು ಉತ್ಕೃಷ್ಟವಾದ ಒಂದು ದ್ರವ ರೂಪದ ಗೊಬ್ಬರ ಅದು. ಈಗೆಲ್ಲ ನೋಡ್ತಾ ಇರ್ಬೇಕು ಎಲ್ಲ ನೈಸರ್ಗಿಕ ಕೃಷಿ, ನೈಸರ್ಗಿಕ ಕೃಷಿ ಅಂತಲ್ಲ, ಈ ಜೀವಾಮೃತ ದಯವಿಟ್ಟು ಜೀವಾಮೃತ ಬೆಳೆಯಿರಿ, ಬಳಕೆ ಮಾಡಿ. ಇನ್ನು ಎರೆಜಲ ಅಂತ ನಾವು ಎರೆಜಲ ಬಹಳಷ್ಟು ಒಂದು ಒಳ್ಳೆ ಉತ್ಕೃಷ್ಟವಾದ ಟಾನಿಕ್ ಅದು. ಎರೆಹುಳಕ್ಕೆ ಬಹಳ ಎರೆಹುಳ ಮಾಡ್ಲಿಕ್ಕೆ ಬಹಳಷ್ಟು ಏನು ನಮ್ಗೆ ಖರ್ಚು ಬೇಕಾಗಿಲ್ಲ. ಒಂದಿಷ್ಟು ಎರಡು ಪಾತ್ರೆ, ಒಂದೆರಡು ಏನಪ್ಪ ಅಂತಂದ್ರೆ ಗಡಿಗೆ ಅಂತೇವಲ್ಲ, ಎರಡು ಗಡಿಗೆ ತಗೊಂಡು ಗಡಿಗೆಯಲ್ಲಿ ಸ್ವಲ್ಪ ನಾವು ಏನ್ ಮಾಡ್ಬೇಕು, ಒಂದಿಷ್ಟು ಉಸುಕು, ಒಂದು ಜಲ್ಲಿ ಹಾಕಿ, ಅದ್ರ ಮೇಲೆ ಒಂದಿಷ್ಟು ಸಾವಯವ ಗೊಬ್ಬರ ಹಾಕಿ ಹುಳ ಬಿಟ್ಟು ಸಾಕು, ಮ್ಯಾಲ ಒಂದಿಷ್ಟು ಹನಿಯನ್ನು ನೀರು ಬಿಟ್ಟು ಸಾಕು. ಅದೇ ಅದೇ ಎರೆಜಲ. ಆ ಎರೆಜಲ ಅಂದ್ರೂ ಎರೆಗಳನ್ನು ಸ್ನಾನ ಮಾಡ್ತದೆ, ಯಾಕಂದ್ರೆ ಅದ್ರ ಮೇಲೆ ಜಿನಾಟಿನಸ್ ವಸ್ತು ಇರ್ತದೆ, ಅದನ್ನು ನಾವು ಕರಗಿಸಿ ನಮಗ್ ಕೊಡ್ತದೆ. ಅದೇ ಒಳ್ಳೆ ಟಾನಿಕ್. ರೈತ ಬಾಂಧವರು ಒಂದು ಎಕರೆಕ್ ಒಂದು ಲೀಟರ್ ನಾವು ಎರೆಜಲನ್ನು ಉಪಯೋಗ ಮಾಡಬಹುದು. ಏನಾದ್ರೂ ರೈತ ಬಾಂಧವರು ಬೇಕಾದ್ರೆ ನಮ್ಮ ಕೃಷಿ ಮಾರ್ಗದಲ್ಲಿ ಭೀಮಾಯನಗುಡಿಗೆ ಸಂಪರ್ಕಿಸಿರಿ. ನಾವು ಕೇವಲ 100 ರೂಪಾಯಿ ಮಾಡಿರ್ತಿದ್ದೆವು ಈ 1 ಲೀಟರ್ ಎರೆಜಲನ್ನು ಕೊಡ್ತಾ ಇದೆ. ಅದು 1 ಎಕರೆ ಸಾಕಾಗ್ತದೆ. ನೀವು ನಮ್ಗೆ ಸಂಪರ್ಕಿಸಿದ್ರೆ ನಾವು ನಿಮ್ಗೆ ಕೊಡುವ ವ್ಯವಸ್ಥೆ ನಾವು ಮಾಡ್ತೇವೆ. ಆದಷ್ಟು ರೈತ ಬಾಂಧವರು ಏನ್ ಮಾಡೋದಪ್ಪ ಅಂದ್ರೆ, ನೀವು ರಾಸಾಯನಿಕ ಗೊಬ್ಬರ ಬಳಕೆ ಮಾಡ್ರಿ. ರಾಸಾಯನಿಕ ಗೊಬ್ಬರ ಬಳಕೆ ಅಂದ್ರೆ ಅತಿ ಮಿತವಾಗಿ ನಾವು ಎಷ್ಟು ಶಿಫಾರಸು ಮಾಡಿದ್ರಿ ಅಷ್ಟೊಂದು ಉಪಯೋಗ ಮಾಡ್ರಿ. ಅದ್ ಜೊತೆಗೆ ಕಡ್ಡಾಯವಾಗಿ ಸಾವಯವ ಗೊಬ್ಬರವನ್ನ ಬಳಕೆ ಮಾಡೋದು. ಅಂದಾಗ ಮಾತ್ರ ನಾವು ಹಾಕಿದ ಗೊಬ್ಬರ ಉಪಯೋಗ ಆಗ್ತದೆ, ಇಲ್ಲಾಂದ್ರೆ ಅದೆಲ್ಲ ಪೋಷಕಾಂಶ ಆಗ್ತದೆ. ಆಮೇಲೆ ಅಧ್ಯಯನ ಪ್ರಕಾರ ಹಾಕಿದ ರಾಸಾಯನಿಕ ಗೊಬ್ಬರ ಕೇವಲ 30% ಮಾತ್ರ ಬೆಳೆಗೆ ಉಪಯೋಗ ಆಗ್ತದೆ, ಉಳ್ಕಿದೆಲ್ಲ ನಾವು ನಷ್ಟ ಆಗ್ತದೆ, ನಾಶ ಆಗ್ತದೆ. ಅದಕ್ಕೆ ನಾವು ಸಾವಯವ ಗೊಬ್ಬರವನ್ನು ಮಿಶ್ರಣ ಮಾಡಿ ಹಾಕಿದಾಗ ಅವುಗಳ ಬಳಕೆ ಸಾಮರ್ಥ್ಯ ಕೂಡ ಹೆಚ್ಚಿಗೆ ಆಗ್ತದೆ. ಅವಾಗ ಏನಾಗ್ತದೆ, ನಮ್ಮ ಬೆಳೆಗೆ ಯಾವುದೇ ತರ ರೋಗ ಕೀಟಗಳ ಬಾಧೆ ಕಡಿಮೆ ಆಗಿಲ್ಲ. ಯಾವಾಗ ನಮ್ಮ ಬೆಳೆ ಅಶಕ್ತ ಆಗ್ತದೆ ಅವಾಗ ಕೀಟ ರೋಗ ಬಾಧೆ ಹೆಚ್ಚಿಗೆ ಆಗ್ತದೆ. ಅದಕ್ಕೆ ನಾವು ಈ ಒಳ್ಳೆ ಗೊಬ್ಬರಗಳನ್ನು ಹಾಕಿದಾಗ ನಮ್ಮ ಬೆಳೆ ಸಮೃದ್ಧಿಯಾಗಿ ಬೆಳೆಯುತ್ತದೆ. ಸಮೃದ್ಧಿಯಾಗಿ ಬೆಳೆದ್ರೆ ಹೆಚ್ಚಿನ ಇಳುವರಿ ಪಡಿಬಹುದು, ಹೆಚ್ಚಿನ ಇಳುವರಿಯಿಂದ ನಮಗೆ ಹೆಚ್ಚಿನ ಲಾಭ ಪಡಲಿಕ್ಕೆ ಸಾಧ್ಯತೆ ಇದೆ. ಒಳ್ಳೆದು ಡಾಕ್ಟರ್ ಶ್ಯಾಮರಾವ್ರ, ಇದುವರೆಗೆ ವಿವಿಧ ರೀತಿಯ ಸಾವಯವ ಗೊಬ್ಬರಗಳು ಅವುಗಳ ಒಂದು ಮಹತ್ವ ಹೇಗೆ ಬಳಕೆ ಮಾಡಬೇಕು ಅಂತಕ್ಕಂತ ವಿಚಾರವನ್ನ ಹೇಳಿದ್ರಿ. ನೀವು ಹೇಳಿದಂತದ್ದು ಅಂದ್ರೆ ಪ್ರಮುಖವಾಗಿ ರಾಸಾಯನಿಕ ಗೊಬ್ಬರ ಬಳಸೋದಕ್ಕೆ ಹೆಚ್ಚೆಚ್ಚಾಗಿ ಸಾವಯವ ಗೊಬ್ಬರವನ್ನ ಬಳಸೋದ್ರ ಮುಖಾಂತರ ರಾಸಾಯನಿಕ ಗೊಬ್ಬರದ ಸಮರ್ಪಕ ಬಳಕೆಯನ್ನು ಮಾಡ್ಕೊಳ್ಳಿಕ್ಕೆ ಆಗತ್ತೆ. ಆದ್ರಿಂದ ರೈತ ಬಾಂಧವರು ಬರೀ ರಾಸಾಯನಿಕ ಗೊಬ್ಬರವನ್ನ ಬಳಸಲಾರದೆ ಸಾವಯವ ಗೊಬ್ಬರವನ್ನ ಸಾಕಷ್ಟು ಸಿಗ್ತಾವೆ ಸಾವಯವ ಗೊಬ್ಬರಗಳು. ನೀವು ಹೇಳಿದಂಗೆ ಕೋಳಿ ಗೊಬ್ಬರ ಇರ್ಬೋದು, ಎರೆಹುಳು ಗೊಬ್ಬರ ಇರ್ಬೋದು, ಮೀನಿನ ಗೊಬ್ಬರ ಇರ್ಬೋದು, ಮತ್ತು ಕುರಿ ಕೋಳಿ ಗೊಬ್ಬರ ಇಂಥವೆಲ್ಲ ಹೆಚ್ಚಿನ ಪ್ರಮಾಣದಲ್ಲಿ ಬಳಸ್ತಾ ಕೃಷಿಯನ್ನು ಮಾಡಿದ್ರೆ ಖಂಡಿತ ಭೂಮಿ ಫಲವತ್ತತೆಯನ್ನು ಸುಧಾರಣೆ ಮಾಡಿಕೊಳ್ಳಿಕ್ಕೆ ಸಾಧ್ಯತೆ ಇದೆ. ಇದುವರೆಗೆ ಈ ವಿಚಾರವನ್ನು ಹಂಚಿಕೊಳ್ಳೋದಕ್ಕೆ ನಮ್ಮ ಎಲ್ಲ ರೈತರ ಪರವಾಗಿ ತಮಗೆ ಧನ್ಯವಾದ. ನಮಸ್ಕಾರ. ನಮಸ್ಕಾರ. ಇದುವರೆಗೆ ವಿವಿಧ ರೀತಿಯ ಸಾವಯವ ಗೊಬ್ಬರಗಳು ಮತ್ತು ಅವುಗಳ ಬಳಕೆಯ ಮಹತ್ವ ಕುರಿತು ಬೇಸಾಯ ತಜ್ಞರಾದ ಡಾ ಶ್ಯಾಮರಾವ್ ಕುಲಕರ್ಣಿ ಅವರೊಂದಿಗೆ ಸಂದರ್ಶನವನ್ನ ಕೇಳಿದಿರಿ. ಸಂದರ್ಶಕರು ಡಾ ವಿಜಿ ಬಾವಲತ್ತಿ. ರೈತ ಬಾಂಧವರೇ, ಈಗ ಕೇಳಿ ಹವಾಮಾನ ವರದಿ ಹಾಗೂ ಹವಾಮಾನ ಆಧಾರಿತ ಕೃಷಿ ಸಲಹೆಗಳನ್ನು.

ಈ ಕಾರ್ಯಕ್ರಮವನ್ನು ಪ್ರಾಯೋಜಿಸಿದವರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತರ ಕಲ್ಯಾಣ ಮಂತ್ರಾಲಯ. ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ, ಈಗ ಕೇಳಿ ಇಂದಿನಿಂದ ಪ್ರಾರಂಭವಾದ ಕೃಷಿ ಮೇಳ ಕುರಿತು ಮಾಹಿತಿ ಡಾಕ್ಟರ್ ವಿಜಿ ಬಾವಲತಿ ಅವರಿಂದ. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ರೈತ ಬಾಂಧವರು ಇವತ್ತಿನ ಒಂದು ಕಾರ್ಯಕ್ರಮದಲ್ಲಿ ರಾಯಚೂರು ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಆವರಣದಲ್ಲಿ ಇಂದಿನಿಂದ ಪ್ರಾರಂಭವಾದಂಥ ಕೃಷಿ ಮೇಳ ಕುರಿತಾದಂಥ ಕೆಲವೊಂದಿಷ್ಟು ಮಾಹಿತಿಯನ್ನು ಕೇಳೋಣ ಅಂತ. ದಿನಾಂಕ 7, 8, 9 ಹೀಗೆ 3 ದಿನಗಳವರೆಗೆ ಕೃಷಿ ಮೇಳ ನಡೀತಾ ಇದೆ. ಇವತ್ತಿನಿಂದ ಕೃಷಿ ಮೇಳಕ್ಕೆ ಅಧಿಕೃತವಾಗಿ ಚಾಲನೆ ಸಿಕ್ಕಿದೆ. ಇಂದು ಬೆಳಗ್ಗೆ 11 ಗಂಟೆಗೆ ಶಿವಕುಮಾರ ಮಹಾಸ್ವಾಮಿಗಳು, ಶ್ರೀ ನಂದಿವೇರಿ ಸಂಸ್ಥಾನ ಮಠ, ಕಪ್ಪತ್ತಗುಡ್ಡ, ಮುಂಡರಗಿ ತಾಲೂಕು, ಗದಗ ಜಿಲ್ಲೆ, ಇವರು ಅಮೃತಾಸ್ತ್ರದಿಂದ ಗೋಪೂಜೆಯನ್ನು ನೆರವೇರಿಸುವ ಮುಖಾಂತರ ಕೃಷಿ ಮೇಳಕ್ಕೆ ಅಧಿಕೃತವಾಗಿ ಚಾಲನೆಯನ್ನು ಕೊಟ್ಟಿದ್ದಾರೆ. ನಾಳೆ ಕೃಷಿ ಮೇಳದ ಮುಖ್ಯ ಕಾರ್ಯಕ್ರಮದ ಒಂದು ಉದ್ಘಾಟನಾ ಮೇಳ ನಡೀತಾ ಇದೆ. ಜೊತೆಗೆ ವಸ್ತು ಪ್ರದರ್ಶನ ಉದ್ಘಾಟನೆ, ಪುಸ್ತಕ ತಾಂತ್ರಿಕ ಕೈಪಿಡಿಗಳ ಬಿಡುಗಡೆ, ಜಾನುವಾರು ಪ್ರದರ್ಶನಗಳ ಉದ್ಘಾಟನೆ, ಕೃಷಿ ಯಂತ್ರೋಪಕರಣಗಳ ಮಳಿಗೆಗಳ ಉದ್ಘಾಟನೆ, ಕೃಷಿ ತಾಂತ್ರಿಕತೆಗಳ QR ಕೋಡ್ ಬಿಡುಗಡೆ, ಹೀಗೆ ಹಲವಾರು ಕಾರ್ಯಕ್ರಮಗಳ ಉದ್ಘಾಟನೆ ನಡೀತಾ ಇದೆ. ಈ ಒಂದು ಕಾರ್ಯಕ್ರಮದಲ್ಲಿ ರೈತರಿಗೆ ಸಂಬಂಧಿಸಿದಾಗಿ ಹಲವಾರು ಒಂದು ವಿಶೇಷತೆಗಳನ್ನು ರೈತರು ನೋಡಬಹುದಾಗಿದೆ. ಆದ್ದರಿಂದ ಈ ಭಾಗದ ಎಲ್ಲ ರೈತರು ಈ ಒಂದು ಕೃಷಿ ಮೇಳದಲ್ಲಿ, 3 ದಿನಗಳವರೆಗೆ ನಡೀತಕ್ಕಂಥ ಈ ಕೃಷಿ ಮೇಳದಲ್ಲಿ ಭಾಗವಹಿಸಿ ಇದರ ಪ್ರಯೋಜನವನ್ನು ಪಡಿಬೋದು. ಮೇಳದ ಪ್ರಮುಖ ಆಕರ್ಷಣೆಗಳ ಬಗ್ಗೆ ಹೇಳೋದಾದರೆ, ಮುಖ್ಯವಾಗಿ ಸಮಗ್ರ ಬೇಸಾಯಕ್ಕೆ ಸೂಕ್ತವಾದಂಥ ಬೆಳೆ ಪದ್ಧತಿಗಳನ್ನು ನೋಡಬಹುದಾಗಿದೆ. ಸಿರಿಧಾನ್ಯಗಳು ಮತ್ತು ಅವುಗಳ ಮಹತ್ವದ ಬಗ್ಗೆ ತಿಳ್ಕೋಬಹುದು. ಮಳೆ ನೀರಿನ ಕೊಯ್ಲಿನ ಬಗ್ಗೆ ಮತ್ತು ಅಂತರ್ಜಲ ಮರುಪೂರ್ಣದ ಬಗ್ಗೆ ತಿಳ್ಕೋಬಹುದು. ನೈಸರ್ಗಿಕ ಕೃಷಿ, ಸಾವಯವ ಕೃಷಿ ಬಗ್ಗೆ ಮಾಹಿತಿ ಪಡ್ಕೋಬಹುದು. ಹೈಟೆಕ್ ತೋಟಗಾರಿಕೆ ಫಲಪುಷ್ಪ ಪ್ರದರ್ಶನ ರೈತರು ನೋಡಬಹುದು. ಜೇನು ಸಾಕಾಣಿಕೆ ಹಾಗೂ ಕೀಟ ಪ್ರಪಂಚದ ಬಗ್ಗೆ ಮಾಹಿತಿ ಪಡ್ಕೋಬಹುದು. ಜೈವಿಕ ಗೊಬ್ಬರ ಮತ್ತು ಜೈವಿಕ ಕೀಟನಾಶಕಗಳ ಬಗ್ಗೆ ವಿಶೇಷವಾದಂಥ ಮಾಹಿತಿ ಸಿಗ್ತಾ ಇದೆ. ದ್ವಿದಳ ಧಾನ್ಯಗಳು, ಎಣ್ಣೆಕಾಳು ಮತ್ತು ಹಿಂಗಾರು ಬೆಳೆಗಳ ತಾಂತ್ರಿಕತೆ ಬಗ್ಗೆ ಮಾಹಿತಿ ಪಡ್ಕೋಬಹುದು. ಕೃಷಿಯಲ್ಲಿ ಸ್ವಯಂಚಾಲಿತ ತಂತ್ರಜ್ಞಾನಗಳ ಬಗ್ಗೆ, ಕೊಯ್ಲೋತ್ತರ ತಾಂತ್ರಿಕತೆಗಳು, ಕೃಷಿ ಉತ್ಪನ್ನಗಳ ಸಂಸ್ಕರಣೆ ಮತ್ತು ಮೌಲ್ಯವರ್ಧನೆ ಬಗ್ಗೆ ಮಾಹಿತಿ ಪಡ್ಕೋಬಹುದು. ಪಶುಸಂಗೋಪನೆ, ಹೈನುಗಾರಿಕೆ, ಕುರಿ ಕೋಳಿ ಹಾಗೂ ಮೀನು ಸಾಕಾಣಿಕೆ ಬಗ್ಗೆ ವಿಶೇಷವಾದಂಥ ಮಾಹಿತಿ ಸಿಗುತ್ತೆ. ರೈತರ ಆವಿಷ್ಕಾರಗಳು, ವಿಶೇಷ ಸಾಧನೆಗೈದ ರೈತರಿಂದ ರೈತರಿಗೆ ಕಾರ್ಯಕ್ರಮ ಪ್ರತಿದಿನ ನಡೀತಾ ಇದೆ. ವಿಜ್ಞಾನಿಗಳಿಂದ ತಾಂತ್ರಿಕ ಮಾಹಿತಿ, ಮಾರುಕಟ್ಟೆ ಮಾಹಿತಿ ರೈತರಿಗೆ ಸಿಗ್ತಾ ಇದೆ. ಶ್ರೇಷ್ಠ ಕೃಷಿಕ, ಶ್ರೇಷ್ಠ ಕೃಷಿ ಮಹಿಳೆ ಪ್ರಶಸ್ತಿ ಪ್ರದಾನ ಒಂದು ಸಮಾರಂಭ ನಾಳೆ ನಡೀತಾ ಇದೆ. ಈ ಸ್ಯಾಪ್ ಬೆಳೆ ಸಂರಕ್ಷಣೆ, ನವೀನ ಮಾಹಿತಿ ತಂತ್ರಜ್ಞಾನದ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ರೇಷ್ಮೆ ಕೃಷಿ, ಹವಾಮಾನ ಆಧಾರಿತ ಕೃಷಿ ಮತ್ತು ಮಣ್ಣು ರಹಿತ ಕೃಷಿ, ಹೀಗೆ 10 ಹಲವಾರು ಮಾಹಿತಿಗಳು ಕೃಷಿ ಮೇಳದಲ್ಲಿ ಲಭ್ಯ ಇದ್ದಾವೆ ಮತ್ತು ಮಾರಾಟಕ್ಕೆ ಕೆಲವೊಂದು ಕೃಷಿ ಪರಿಕರಗಳು ಸಹ ರೈತರಿಗೆ ಸಿಗ್ತಾ ಇದ್ದಾವೆ. ಆದ್ದರಿಂದ ನಮ್ಮ ಕಲ್ಯಾಣ ಕರ್ನಾಟಕ ಭಾಗದ ಎಲ್ಲ ಜಿಲ್ಲೆಯ ರೈತರು ಈ ಕೃಷಿ ಮೇಳದಲ್ಲಿ ಭಾಗವಹಿಸಿ ಇದರ ಸದುಪಯೋಗವನ್ನು ಪಡ್ಕೋಬಹುದು. ಇನ್ನೊಂದು ವಿಶೇಷವಾಗಿ ಇವತ್ತು ಜರುಗಿದಂಥ ಕೃಷಿ ಮೇಳ ಕುರಿತಾಗಿ ಕೆಲವು ತಜ್ಞರು ಪುಷ್ಪ ಮೇಳ, ಮತ್ಸ್ಯ ಮತ್ತು ಅಲಂಕಾರಿಕ ಮೀನುಗಳ ಪ್ರದರ್ಶನ, ತೋಟಗಾರಿಕೆ ಒಂದು ವಿಷಯವಾಗಿ ಒಂದಿಷ್ಟು ಮಾಹಿತಿಯನ್ನು ಅವರ ಅನಿಸಿಕೆಗಳನ್ನು ಹಂಚಿಕೊಂಡಿದ್ದಾರೆ. ಬನ್ನಿ ಅವರ ವಿಚಾರವನ್ನು ಕೇಳೋಣ. ನಮ್ಮ ರಾಯಚೂರು ಕೃಷಿ ವಿಶ್ವವಿದ್ಯಾಲಯದ ಸಹ ವಿಸ್ತರಣಾ ನಿರ್ದೇಶಕರಾದಂಥ ಡಾಕ್ಟರ್ AR ಕುರುಬರ್ ಅವರು ನಮ್ಮ ರೈತರೊಂದಿಗೆ ವಿಚಾರವನ್ನು ಮತ್ತು ಸಾರ್ವಜನಿಕರೊಂದಿಗೆ ಈ ಒಂದು ಮೇಳದ ಕುರಿತಾಗಿ, ಫಲಪುಷ್ಪ ಪ್ರದರ್ಶನದ ಕುರಿತಾಗಿ ವಿಚಾರವನ್ನು ಹಂಚ್ಕೋತಾ ಇದ್ದಾರೆ. ಎಲ್ಲರಿಗೂ ನಮಸ್ಕಾರಗಳು. ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಅಂದರೆ 2024 ಕೃಷಿ ಮೇಳವನ್ನು 7, 8, 9 ಇದೇ ತಿಂಗಳ ನಾವು ಆಚರಿಸ್ತಾ ಇದ್ದೇವೆ. ಈ ಒಂದು ಹಾಗೆ ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ನಾವು ಫಲಪುಷ್ಪ ಪ್ರದರ್ಶನವನ್ನು ಆಡಳಿತ ಭವನದಲ್ಲಿ ಏರ್ಪಡಿಸಿದ್ದೇವೆ. ಈ ವರ್ಷದ ಒಂದು ವಿಶೇಷತೆ, ಫಲಪುಷ್ಪ ಪ್ರದರ್ಶನದ ವಿಶೇಷತೆ ಏನಂದರೆ, ನಮ್ಮ ಇಂಡಿಯಾ ಗೇಟ್ ಅನ್ನು ನಾವು ಹೂವಿನಲ್ಲಿ ಅಲಂಕಾರವಾಗಿ ಮಾಡಿದ್ದೇವೆ. ಅದರ ಜೊತೆಗೆ ಅಮರ್ ಜವಾನ್ ಅನ್ನುವಂಥ ಒಂದು ನಮ್ಮ ಒಂದು ಸೈನಿಕರ ಹುತಾತ್ಮರಾದಂಥ ಒಂದು ವಿಚಾರ ಇಟ್ಟುಕೊಂಡು ಅದರ ಒಂದು ಆಕೃತಿಯನ್ನು ಸಹ ಇಲ್ಲಿ ಮಾಡಿದ್ದೇವೆ. ಅದೇ ಸರಿಯಾಗಿ ಮಹಾವೀರ ಚಕ್ರವನ್ನು ಪಡೆದಂಥ ಭಾರತೀಯ ಸೇನಾ ಅಧಿಕಾರಿಗಳ ಒಂದು ಕೆತ್ತನೆಯನ್ನು ಸಹ ನಾವು ಮಾಡಿದ್ದೇವೆ. ಹಾಗೂ ಅದರ ಜೊತೆಗೆ ಈ ವರ್ಷವು ನಾವು ಪ್ರತಿ ವರ್ಷದಂತೆ ವಿಶೇಷವಾದ ಹೂವುಗಳನ್ನು ಹಾಗೂ ವಿಶೇಷವಾದ ಹಣ್ಣುಗಳನ್ನು ಹಾಗೂ ವಿವಿಧ ಔಷಧೀಯ ಗಿಡಗಳ ಸಸ್ಯಗಳನ್ನು ಮತ್ತು ಈಗ ಒಂದು ಈ ಪ್ರದೇಶಕ್ಕೆ ಇಡಲಾಗಿದೆ. ಆದ್ದರಿಂದ ತಾವೆಲ್ಲರೂ ಬಂದು ತಮ್ಮ ಮಕ್ಕಳೊಂದಿಗೆ ತಮ್ಮ ಕುಟುಂಬದ ಸಮೇತವಾಗಿ ಬಂದು ಈ ಫಲಪುಷ್ಪ ಪ್ರದರ್ಶನದ ಒಂದು ಲಾಭವನ್ನು ಪಡಿಬೇಕು ಅಂತ ನಾನು ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಸಹ ವಿಸ್ತರಣಾ ನಿರ್ದೇಶನಾಗಿ ಹಾಗೂ ತೋಟಗಾರಿಕೆ ವಿಭಾಗದ ಮುಖ್ಯಸ್ಥನಾಗಿ ತಮ್ಮೆಲ್ಲರಿಗೆ ವಿನಂತಿ ಮಾಡಿಕೊಳ್ತಾ ಇದ್ದೇನೆ. ಬುತ್ತಿ ತಗೊಂಡು ಹೋಗ್ತೀನಿ ಹೊಲಕ, ನಾ ಬರ್ತೀನಿ ಹೊತ್ತ ಮುಳಗುದಕ, ಹೊತ್ತ ಮುಳಗುದಕ, ಬುತ್ತಿ ತಗೊಂಡು ಹೋಗ್ತೀನಿ ಹೊಲಕ, ಬುತ್ತಿ ತಗೊಂಡು ಹೋಗ್ತೀನಿ ಹೊಲಕ, ನಾ ಬರ್ತೀನಿ ಹೊತ್ತ ಮುಳಗುದಕ, ಬುತ್ತಿ ತಗೊಂಡು ಹೋಗ್ತೀನಿ ಹೊಲಕ, ಬುತ್ತಿ ತಗೊಂಡು ಹೋಗ್ತೀನಿ ಹೊಲಕ, ಬುತ್ತಿ ತಗೊಂಡು ಹೋಗ್ತೀನಿ ಹೊಲಕ, ನಾ ಬರ್ತೀನಿ ಹೊತ್ತ ಮುಳಗುದಕ, ಬುತ್ತಿ ತಗೊಂಡು ಹೋಗ್ತೀನಿ ಹೊಲಕ. ಸಹಾಯಕ ತೋಟಗಾರಿಕೆ ನಿರ್ದೇಶಕರಾದಂತ ಶ್ರೀಶೈಲ್ ವಾಗ್ಮೇರಿ ಅವರು ಈ ಒಂದು ಸಂದರ್ಭದಲ್ಲಿ ಅವರ ಅನಿಸಿಕೆ ಹಂಚ್ಕೋತಿದ್ದಾರೆ. ಯಾವ ರೀತಿ ನಮ್ಮ ಸಾರ್ವಜನಿಕರಿಗೆ ಇದು ಉಪಯೋಗ ಆಗತ್ತೆ, ಏನು ತಿಳ್ಕೋಬಹುದು ಈ ಫಲಪುಷ್ಪ ಪ್ರದರ್ಶನವನ್ನು ನೋಡಿದ್ರ ಮುಖಾಂತರ ಅಂತಕ್ಕಂಥ ವಿಚಾರವಾಗಿ? ನನ್ನ ಹೆಸರು ಶ್ರೀಶೈಲ್ ವಾಗ್ಮೋರಿ ಅಂತ, ಹಿರಿಯ ಸಹಾಯಕ ತೋಟಗಾರಿಕೆ ನಿರ್ದೇಶಕರು ಲಿಂಗಸೂರು.